ಜನರಲ್ ಇಲಾಖೆಯಿಂದ ಆನ್ಲೈನ್ ತರಬೇತಿ ನೀಡಲಾಗುವುದು ಎಂದು ಡಾ ಹಿರೇಮಠ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಜಿಲ್ಲೆಯ ವಿವಿಧ ವರ್ಗಗಳ ಅಸಂಘಟಿತ ಕಾರ್ಮಿಕರಿಗೆ ಇದೇ 10ರಂದು ಸ್ಮಾರ್ಟ್ ಕಾರ್ಡ್ ವಿತರಣೆ ಮತ್ತು ಅರಿವು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ವಿಧಾನಸಭೆ ಸಭಾಧ್ಯಕ್ಷ ಯುಟಿ ಖಾದರ್ ಅವರ ಉಪಸ್ಥಿತಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಕಾರ್ಮಿಕ ಸಚಿವ ಸಂತೋಷ್ ಎಸ್ ಲಾಡ್ ಅವರು ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ಗಳನ್ನು ವಿತರಿಸಲಿದ್ದಾರೆ ಎಂದು ಕಾರ್ಮಿಕ ಅಧಿಕಾರಿಗಳು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ನಮ ಮೆಟ್ರೋಗೆ ಬಸವ ಮೆಟ್ರೋ ಹೆಸರು ನಾಮಕರಣಕ್ಕೆ ಕೇಂದ್ರಕ್ಕೆ ಶಿಫಾರಸು, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ರಾಜ್ಯದಲ್ಲಿ ಈವರೆಗೆ ಶೇಕಡಾ 70ರಷ್ಟು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಪೂರ್ಣ. ಕೆರೆಗಳ ಸಂರಕ್ಷಣೆ ಮೂಲಕ ಅಂತರ್ಜಲ ವೃದ್ಧಿ, ರಾಜ್ಯ ಸರ್ಕಾರದಿಂದ ವೈಜ್ಞಾನಿಕ ಯೋಜನೆಗಳ ಜಾರಿ. ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಅತಿವೃಷ್ಟಿ, ಜನರ ಸಂಕಷ್ಟ ಪರಿಹಾರಕ್ಕೆ ಮುಂದಾಗುವಂತೆ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ಒತ್ತಾಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ. ಆಕಾಶವಾಣಿ ಹಾಸನ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಅರಳಿಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆಯನ್ನು ಕೇಳೋಣ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ. ಅಲ್ಲ, ನೀನೊಬ್ನೇ ಹಿಂಗೆ ಬಿಸಿ ಬಿಸಿ ಕಾಫಿ ಕುಡಿತಿದ್ಯೋ, ಟೀ ಕುಡಿತಿದ್ಯೋ, ಹಾಲು ಕುಡಿತಿದ್ಯೋ, ಬಿಸಿನೀರೋ ಕಾಣದು, ಬಟ್ ನನಗೆ ಹೊಗೆ ಮಾತ್ರ ಕಾಣ್ತೈತೆ. ಏನದು ಆ ಗಾಜಿನ ಲೋಟದಲ್ಲಿ ಇಟ್ಕೊ ಕುಡಿತಿದ್ಯಲ್ಲ? ಅದು ಏನು ಅಂತ ಅಂದ್ರೆ, ಈ ಇತ್ತೀಚೆಗೆ ಸ್ವಲ್ಪ ಕಾಫಿ ಅಭ್ಯಾಸ ಮಾಡ್ಕೊಬಿಟ್ಟಿದ್ದೀನಿ. ಮೊದಲು ಏನು ಕುಡಿತಿರಲಿಲ್ಲ ಶಂಕರಣ್ಣ. ಹೌದು, ಅವು ಸರಿ ಇರಕ್ಕಿಲ್ಲ, ಅವೆಲ್ಲ ಕುಡಿಬಾರ್ದು ಮಾಡಬಾರ್ದು ಅಂತ ಅಂದ್ರ ಬೇಡ ಅಂತ ಅನ್ಕೊಂಡು ಸುಮ್ನಿದ್ದೆ. ಆಮೇಲೆ ಏನ್ ಮಾಡಿದೆ, ಬಿಸಿನೀರು ಕುಡಿಯಕ್ ಶುರು ಮಾಡಿದೆ. ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಎಲ್ಲ ಬಿಸಿನೀರು ಕುಡಿಬೆ. ಆಮೇಲೆ ಹಿಂಗೆ ನಿನ್ನಂತರ ಅವರು ಇವರು ಎಲ್ಲ ಹೇಳಾರಲ್ಲ, ಸ್ವಲ್ಪ ಕಾಫಿ ಕುಡಿಬೇಕು, ಟೀ ಕುಡಿಬೇಕು ಅಂತ ಅನ್ಕೊಂಡು, ಹಂಗಾಗಿ ಒಂದ್ ಚೂರ್ ಅಭ್ಯಾಸ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡು ಈಚೀಚೆಗೆ ಒಂಚೂರ ಅಭ್ಯಾಸ ಮಾಡ್ಕೊತಾ ಇದೀನಿ. ನಾನು ನಿನಗೆ ಒಂದ್ ಮಾತಂದೆ, ಗಾಜಿನ ಲೋಟದಲ್ಲಿ ಕುಡಿತಿದ್ಯಾ ಅಂತವ, ನೀನ್ ಬೈತ್ಯಾ ಅಂತನ್ಬಿಟ್ಟು ನಾನು ಹಂಗಂದ್ರೆ ನಿಜವಾಗ್ಲೂ ದಿಟ್ಟವಾಗ್ಲೂ ಕಾಫಿ ಕುಡಿತಾರ್ದ ಹೇಳ್ಬಿಟ್ಟಲ್ಲ, ನನಗೆ ಗೊತ್ತಾಯ್ತು ಅದು ಕಾಪಿನೇಯ ಅಂತ. ಅಲ್ಲ, ನಾನು ಕಾಪಿನೇಯ ಈಗೀಗ ಅಭ್ಯಾಸ ಮಾಡ್ಕೊತಿದ್ದೀನಿ ಅಂತ ಅಂದ್ರೆ ಬೇರೆಕಿನ್ನ ಎಷ್ಟು ವರ್ಷ ಬೇಕು ಲೆಕ್ಕ ಹಾಕಂದಿನ? ಇಲ್ಲ, ಅಲ್ಲಿ ನಿನಗೆ ಅಭ್ಯಾಸ ಐತೆ ಅಂದ್ರೆ ಬಿಸಿನೀರಿಂದು. ಬಿಸಿನೀರಿಂದ ಕಾಪಿ ಟೀ ಆರೋಗ್ಯಕ್ಕೆ ಒಳ್ಳೇದಂತೆ. ಕುಡಿತಾ ಇದ್ರೆ ಅದೇನೋ ಒಂಥರ ಲವಲವಕ್ಕೆ, ಉಲ್ಲಾಸ, ಚೈತನ್ಯ ಅಂತಾರಲ್ಲ, ಅದ್ ಬತ್ತಿರ್ತದಂತೆ. ಆದ್ರೆ ಹೆಚ್ಚಿಗೆ ಕುಡಿಬಾರ್ದಂತೆ. ಈ ಮಕ್ಳಿಗೆಲ್ಲ ವಾ ಸೀಪಾಯಿ ತಿನ್ಸಿದ್ರೆ ಅದೆಂತ ಹುಳ ಬೆಳದು ಅಂತಾರಲ್ಲ, ಇದು ಹೊರಗಡೆಗೆ ಹೋದಾಗ ಹಂಗಾಗ್ಬಿಟ್ಟದಂತೆ. ಈ ಕಾಪಿ ಐತಲ್ಲ ಶಂಕರಣ್ಣ, ಇದೊಂಥರ ಈ ಮನಸ್ಸಿಗೆ ಉಲ್ಲಾಸ ಕೊಡ್ತದಂತೆ, ಚೈತನ್ಯ ಅಂತೀವಿ ನೋಡು. ಈಗ ಏನು ಮಾಡಕ್ ಆಗಲ್ಲ ಕಣಪ್ಪ ಅಂತ ಹೇಳ್ಬಿಟ್ಟು ಒಂದೊಂದ್ಸರಿ ಜಡಪು ಬಂದ್ಬಿಡ್ತದೆ. ಅಂತ ಟೈಮಲ್ಲಿ ಕಾಪಿ ಕುಡಿದ್ಬಿಟ್ರೆ ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋಷ್ಟು ಆತ್ಮಸ್ಥೈರ್ಯ ಬಂದ್ಬಿಡ್ತದೆ. ಅಂದ್ರೆ ನೀನ್ ಹೇಳೋದು ಸಿಕ್ಕಾಪಟ್ಟೆ ಲವಲವಕ್ಕೆ ಬಂದು ಏನ್ ಕೆಲ್ಸಕ್ಕೂ ತೊಂದರೆ ಇಲ್ದಂಗೆ ಖುಷಿ ಆಗಿರ್ತೀವಿ ಅಂತವ. ಇದು ಒಂದು. ಎರಡನೇದಾಗಿ, ಈ ಕಾಪಿನಲ್ಲಿ ಕೆಲವೊಂದಷ್ಟು ಆರೋಗ್ಯಕ್ಕೆ ಬೇಕಾದಂತ ಕೆಲವು ಒಳ್ಳೊಳ್ಳೆ ಗುಣಗಳವೆ ಅಂತ ಹೇಳ್ಬಿಟ್ಟು ಡಾಕ್ಟರ್ ಹೇಳಿದ್ರು ನಂಗೆ. ಅಂದ್ರೆ ಪೋಷಕಾಂಶ ಐತೆ ಅಂತೀಯ? ಪೋಷಕಾಂಶಗಳು ಕೆಲವು ಇತ್ತೀಚೆಗೆಲ್ಲ ಸ್ವಲ್ಪ ಈ ಕಾಯಿಲೆ ಕಸಲೆ ಜಾಸ್ತಿ ಅಲ್ಲ ಶಂಕರಣ? ಹೌದೌದು. ಅದರಲ್ಲೂ ಈ ಹಾರ್ಟ್ ಅಟ್ಯಾಕ್ ಆಗೋದು ಇಂಥವೆಲ್ಲ ಜಾಸ್ತಿ ಆಯ್ತಾವಲ್ಲ, ಈ ಕಾಪಿ ಕುಡಿಯೋದ್ರಿಂದ ಅದರಲ್ಲಿರೋ ಅಂತ ಕೆಲವೊಂದು ಅಂಶಗಳು ಈ ಹಾರ್ಟ್ ಅಲ್ಲಿ ಬ್ಲಾಕ್ ಆಯ್ತಾವ ನೋಡು. ಹೌದೌದು. ಹಾರ್ಟ್ ಬ್ಲಾಕ್ ಅಂತ ಅಂದ್ರೆ ರಕ್ತನಾಳದ ಒಳಗಡೆ ಕಟ್ಕೊಳ್ಳೋದು ರಕ್ತ ಅವೆಲ್ಲ ತೆಗಿತವೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಇಷ್ಟೆಲ್ಲ ಅನುಕೂಲ ಇರುವಾಗ ಯಾಕೆ ಕುಡಿಬಾರದು ಅಂತ ಅನ್ನಿಸ್ತು. ಈಗೀಗ ಒಂದು ಚೂರ್ ಚೂರ್ ಚೂರ್ ಚೂರ್ ಅಭ್ಯಾಸ ಮಾಡಲ್ಲ. ನೀನು ಹೇಳಿದ್ ಒಳ್ಳೇದಾಯ್ತು, ನೀನು ಬರ್ಗಾಪಿ ಕುಡಿತೀಯೋ ಹಾಲ್ ಕಾಪಿ ಕುಡಿತೀಯೋ ಅನ್ನದೊಳಗಡೆ ನೋಡಿಲ್ಲ, ಹಾಲಿನ ಕ್ಯಾನ್ ಇಟ್ಕೊಂಡು ಈ ಮೀನಕ್ಕ ಹೆಂಗ್ ಗುಡ್ಡು ಗುಡ್ಡು ಗುಡ್ಡನ್ ಹೋಯ್ತಾವಳೆ? ಏ ಮೀನಕ್ಕ ಹಾಲ್ ಕೊಡೋ ಟೈಮ್ ಆಯ್ತಲ್ಲ, ಬಾಲಾಕ್ ಬಿಡ್ತಾರೆ ಅಂತ ಹೇಳಿ ಹೋಯ್ತಾವಳೆ. ಅಲ್ಲ ಸಾಮಾನ್ಯ ಡೇರಿ 6:30 ಕ್ಲೋಸ್ ಆಗೋದು, ಆದ್ರೆ ಈಗ ಒಂದ್ 3-4 ದಿನದಿಂದ ಹಬ್ಬ ಇತ್ತಲ್ಲ, ಹಬ್ಬದಿಂದ ಈಚೆಗೆ ನಾವುಗಳೇ ಸೇರ್ಕೊಂಡು ಹಣ ಉಸಿ ತಡ ಆಯ್ತದೆ ಮನೆಯಿಂದ ಕರಾವ್ ಗಿರವ್ ಬಿಡೋದು, ಒಂದ್ 6:30-7 ತೆಗೀರಿ ಅಂತ ಹೇಳ್ಕೊಂಡ್ ಕೇಳ್ಕೊಂಡವ್ಳು ಹೇಳಯ್ಯ. ಹಂಗಾಗಿ 7:00 ತೆಗ್ದಿದ್ರು ಏನೋ ಬಯಲ್ ಮೀನಕ್ಕ. ಹ್ಮ್ ಸಂಕ್ರಣ್ಣ, ಇಬ್ರು ಮಾತಾಡ್ಕ ಕೂತ್ಕೊಬಿಟ್ಟಿದ್ರ ನನ್ ಬಿಟ್ಟು. ಅಯ್ಯೋ ನಿನ್ ಕರೆಯೋಣ ಅಂತಂದ್ರೆ ನೀನ್ ಯಾವಾಗ್ಲೂ ನೋಡ್ರೆ ಡೇರಿ ಅಂತೀಯ, ಸಂಜೆ ತಾನಿನಾಗೆ ಬೆಳಗಿನ ಹೊತ್ತು ನೋಡಿದ್ರೆ ಪ್ಯಾಟೆ ಗಿಟೆ ಅಂತೀಯ, ಇನ್ ಯಾವ ಟೈಮ್ ನಿನ್ ಕರೆಯೋದು? ಏನ್ ಗೊತ್ತ ವಿಷಯ, ನನ್ ಡೇರಿಗೆ ಹಾಲ್ ಹಾಕಿ ಖಾಲಿ ಕ್ಯಾನ್ ಇಟ್ಕೊ ಬರ್ತಾ ಇರೋದು. ಹೌದಾ? ನಿಮ್ ಜೊತೆ ಮಾತಾಡಕ್ ಕೂರುವ ಅಂತಾನೆ ಬೇಗ ಹೋಗಿದ್ದೆ ಡೈರಿಗೆ. ನಾನು ಏನ್ ಅನ್ಕಂಡೆ ನೀನು ಬರ್ತಾ ಇರೋದು ನೋಡ್ಬಿಟ್ಟು ಈಗ ಹೋಯ್ತಿದ್ಯೇನೋ ಅಂತ ಅನ್ಕೊಂಡ್ಬಿಟ್ಟೆ. ಇರ್ಲಿ ಮೀನಕ್ಕ, ಈಗ ನಂಗೆ ಇನ್ನೇನಿಲ್ಲ. ಏನೋ ವಿಷಯ ಮಾತಾಡ್ತಿದ್ದೀನಿ. ಏನಿಲ್ಲ ಅಂತಂದ್ರೆ ಅದು ವಿಷಯ ಇರೋದಕ್ಕೆ ಏನಿಲ್ಲ ಅಂತಂದೆ. ಈಗ ಏನ್ ನಾವ್ ಈ ಮಾತುಕತೆ ಮುಗಿಸ್ಬಿಟ್ಟು ಎದ್ದೇಳ್ತೀವಿ, ಅಷ್ಟೊಳಗಡೆ ನೀನ್ ನನ್ಗೆ ಒಳ್ಳೆ ಚೆನ್ನಾಗಿ ಕಾಪಿ ಮಾಡೋದು ಹೇಳ್ಕೊಡ್ಬೇಕು. ಓಹೋ, ಯಾಕೆ ಅಂತ ಕೇಳು. ಯಾಕೆ? ಬಿಸಿನೀರ್ ಕೊಡು ಅಣ್ಣಯ್ಯನೇ, ಕಾಪಿ ಕುಡಿಯಕ್ ಅಭ್ಯಾಸ ಮಾಡ್ಕೊಂಡವನೆ ಅಂತಂದ್ರೆ ಏನು ಕುಡಿದಿರ ನಾನು ಈಗ ಕಾಪಿ ಕುಡಿಯಕರ ಅಭ್ಯಾಸ ಮಾಡ್ಕೊಬಾರ್ದ? ಅಲ್ಲ ನಮ್ ಮೀನಕ್ಕ ಹೆಂಗ್ ಆಡ್ತಾಳೆ ಅಂತಂದ್ರೆ ಅಣ್ಣಯ್ಯ ಕಾಪಿ ಮಾಡೋದು ಹೇಳ್ಕೊಡು ಅಂತಂದ್ರೆ ಅವಳು ಇವನಲ್ಲಿ ಕಲ್ತ್ಕೊಬಿಟ್ಟವನು ಅಂತ ಅವಳೆ ಮಾಡ್ಕೊಡ್ತೀನಿ ನನಗೆ ಅರ್ಥ ಕೂತವಳೆ. ನೀನು ಹಿಂದೆ ಒಂದಪ್ಪ ಒಂದ್ ಮಾತು ಹೇಳಿದೆ ಅಣ್ಣ, ಹಿಂಗೆ ಕಳ್ಸಲವ ಆಚೆ ಸಲವ ಸಿಕ್ತಾಗ ಹೇಳಿದೆ ಅಂತ ಉಸಿ ನನಗೆ ನೆನಪು. ಈಗ ಹಿಂದೆ ಕೆಲವರು ಈ ಕಾಫಿ ಬೀಜವ ಕೊಡಿ ಅಂತ ಹೇಳಿದ್ರೆ ಅದು ರೋಸ್ಟ್ ಮಾಡ್ಕೊಡೋರು ಅಂತ ಹೇಳ್ತಿದ್ದಲ್ಲ. ಹೌದೌದು, ಅದು ಬಾರಿ ಹಿಂದೆ. ಅಂದ್ರೆ ಬೇರೆಯವ್ರು ಬೆಳಿಬಾರ್ದು, ಬೇರೆಯವ್ರು ಬಳಸಬಾರ್ದು. ಹಂಗೆ ಇವಳು ನಾವು ಕಾಫಿ ಮಾಡದ ಕಲಿಬಾರ್ದು ಅಂತವಾ? ಎಂತದೂ ಇಲ್ಲ, ನಿಂಗೇನು ಬರ್ಗಾಪಿ ಬೇಕಾ, ಫಿಲ್ಟರ್ ಕಾಫಿ ಬೇಕಾ, ಯಾವ್ದು ಬೇಕು ಹೇಳು, ಒಳಗೆ ಇಟ್ಕೊ ಬರ್ತೀನಿ. ನೀನೇನ್ ಮಾಡ್ಕೊಡೋದು ಬೇಡ ಮೀನಕ್ಕ, ಕಾಫಿಲಿ ಎಕ್ಸ್ಪರ್ಟ್ ನಾನು. ಆಯ್ತಾ, ನೋಡಲ್ ಮಾಡಿಟ್ಟಿದ್ದೀನಿ, ಬರ್ಗಾಪಿ ಬೇಕೋ ಬಿಳಿ ಕಾಫಿ ಬೇಕೋ ಅಂತ ಹೇಳ್ಬಿಟ್ಟು. ಎರಡುವೇ ಸಿದ್ಧವಾಗೈತೆ. ಅಂದ್ರೆ ಅಣ್ಣಯ್ಯ ಅವನು ಗಾಜಿನ ಗಳಸ ಕುಡಿತಾನಲ್ಲ, ಆ ಗಳಾಸಿಂದ ನೀ ಪಿಳ್ಳೆವರ್ ನೋಡ್ಬೇಕು ಅಂದ್ರೆ ಅದ್ರಾಗ ಅವನು ಕಾಪಿನೇ ಕುಡಿತಾನಂತೆ. ಕಾಪಿನಾಗೆ ಏನೆಲ್ಲ ವಿಶೇಷ ಇರ್ತದೆ ಅಂತ ಹೇಳ್ತಾ ಇದ್ದ, ಅದನ್ನೇ ಓಸಿ ಹಂಗೆ ಕಿವಿ ಕೊಟ್ಟು ಕೇಳ್ತಿದ್ದೆ. ಅದೇ ಟೈಮ್ನಾಗ ನೀನು ಹಿಂಗೆ ಬರ ಬತ್ತಿದ್ದೆ. ಏ ನಮ್ಮ ಆಸನದ ವಾತಾವರಣಕ್ಕೆ ಈ ಚಳಿ ಬತ್ತಾ ಇದೆ ನೋಡು, ಈಗ್ಲೂ ಆಗ್ಲೇ ಚಳಿ ಶುರುವಾಗ್ಬಿಟ್ಟೈತೆ. ಹೌದೌದೌದು, ಒಂದ್ ಗ್ಲಾಸು ಕಾಫಿ ಇರ್ಬಿಟ್ರೆ ಮನ್ಸಿಗೆ ಎಷ್ಟು ಹಿತ ಆಯ್ತದೆ. ಅಲ್ಲ ನೀನ್ ನಿಂತ್ಕೊಂಡಿದ್ಯಲ್ಲ ಬಾಯಿ ಕಡೆ ಕೂತ್ಕೈಲ್ಲಿ. ಹ್ಮ್ ನಡಿ ಕೂತ್ಕೋತೀನಿ ಅಣ್ಣಯ್ಯ. ನೋಡು ಈ ವಾತಾವರಣ ಹೆಂಗಾಗ್ಬಿಟ್ಟದೆ ಅಂತಂದ್ರೆ, ಈಗ ನೆನ್ನೆ ಮೊನ್ನೆ ಅನ್ನೋದನ್ಕ ಒಂದ್ ವಾರದಿಂದ ವಾ ಈ ಏನು ಆಯುಧ ಪೂಜೆಗಿಂತ ಹಿಂದೆಯಿಂದನೇ ಉಸಿ ಚಳಿ ಶುರುವಾಗಿತ್ತು. ಈ ಮಾರ್ನಮಿ ಕಳಿತು ನೋಡು, ಏನ್ ಚಳಿ ಆಗ್ಲೇ ಶುರು ಆಗ್ಬಿಡ್ತಾನೆ. ಅಯ್ಯೋ ಸಿಕ್ಕಾಪಟ್ಟೆ ಚಳಿ ಆಯ್ತಪ್ಪ. ಸಾಮಾನ್ಯವಾಗಿ ದಿವಳಿಗೆ ಕಳೆದು ಚಳಿ ಶುರು ಆಗೋದು. ಹೌದು, ದಿವಳಿಗೆ ಬತ್ತು ಅಂತ ಅಂದ್ರೆ ಹತ್ತತ್ರ ಹತ್ತತ್ರ ಸ್ವಲ್ಪ ಕೊರೆ ಶುರು ಆಯ್ತು. ಈಗ ಏನ್ ಬೆಳಗ್ಗೆ ಹೊತ್ತು ಹಿಮೂನು ಬಿದ್ದಿರ್ತದೆ, ಈ ಚಳಿನ ಶುರು ಆಗ್ಬಿಟ್ಟು ಏನ್ ಮಾಡೋದು ಅಂತ ಗೊತ್ತಾಯ್ತಿಲ್ಲ. ಎಲ್ಲ ಬೇಗ ಬೇಗ ಆಯ್ತೈತೆ ಅಣ್ಣಯ್ಯ. ಮಾರ್ನವಿ ಹಬ್ಬ ಬೇಗ ಆಯ್ತಾ, ಇನ್ನೇ ನಿಂದಟ್ಗೆ ದೀಪಾವಳಿ ಬಂತು, ಹಿಂದಟ್ಗೆ ಇದ್ರ ಜೊತೆ ಚಳಿನೂ ಬತ್ತಾದೆ. ಅಯ್ಯೋ ಹೆಂಗೆ ಅಂತಂದ್ರೆ, 3 ವರ್ಷಕ್ಕೊಂದ್ಸಲವ 4 ವರ್ಷಕ್ಕೊಂದ್ಸಲವ ಈ ವಾತಾವರಣ ಬದಲಾವಣೆ ಆದಂಗಾಗಿ ಈ ಚಳಿನೂ ಬೇಗ ಶುರು ಆಯ್ತದೆ, ಮಳೆ ಗೊತ್ತಿಲ್ದಂಗೆ ಗೊತ್ತಿರಂಗೆ ಯಾವಾಗ ಬೇಕಾದ್ರೂ ಬೇಕಾದ್ರೂ ಬರ್ತದೆ. ಹಂಗಾಗಿ ಅಣ್ಣಯ್ಯ ಈಗ ನೋಡು, ಈಗ ಒಂದು 3-4 ಹಿಂದೆನೆಯ ಇದೇನೋ ಕಾಪಿದೊಂದು ಒಳ್ಳೆ ಕಾರ್ಯಕ್ರಮ ಮಾಡಿ ಸಕಲೇಶ್ಪುರದಾಗೆ ಕಾಪಿ ಗಿಪಿ ಎಲ್ಲ ಕೊಟ್ರಂತೆ. ನಾನು ನೀ ಬೈಕಾ ಬೇಡ, ಒಂದ್ ಮಾತು ಹೇಳ್ತೀನಿ. ನಾನು ಹಿಂಗೆ ನಮ್ ನೆಂಟರ್ ಮನೆಗೆ ಹೋಗಿದ್ನ, ಅವ್ರು ಅವತ್ತು ಎಲ್ಲರಿಗೂ ಕರೆದು ಕರೆದು ಕೊಡ್ತಿದ್ರ ಕಾಪಿಯ. ಹಿಂಗೆ ಸಕಲೇಶ್ಪುರಕ್ಕೆ ಹೋಗಿದ್ದೆ, ನಮ್ಮ ಹೆಂಗಸರು ಅಕ್ಕನ ಮನೆಗೆ ಹೋಗಿದ್ದೆ. ಅಲ್ಲಿ ಇನ್ನೇನು ನಾನು ಅವಳು ಹೋಗೋಣ ಅಂತೇಳಿ ಬಸ್ ಸ್ಟ್ಯಾಂಡ್ ಕಡೆ ಬತ್ತಿದ್ವಾ, ಅಲ್ಲೇ ಆ ದೇವಸ್ಥಾನ ಮುಂಭಾಗದಲ್ಲಿ ಕಾಪಿ ಕೊಡ್ತಾ ಇದ್ರು. ಎತ್ತಿದ ಕೈ ಅಂತಂದ್ರೆ ಮಲ್ನಾಡು ಕಾಪಿಗೆ ಅಲ್ವಾ, ಮತ್ತೆ ನನಗೆ ಅಷ್ಟೇನು ಅಭ್ಯಾಸ ಇತ್ತಿಲ್ಲ ಏನಿಲ್ಲ. ಆದ್ರೂ ನಮ್ಮನೆ ಅವಳು ಹಿಂಸೆಗೆ ಉಸಿ ಕುಡ್ದೆ. ಏನ್ ರುಚಿ ಅಂತ ಅಣ್ಣಯ್ಯ, ರುಚಿ ಅಂದ್ರೆ ಅದ್ರ ರುಚಿನೇ ಬೇರೆ ಶಂಕರಣ. ಅವತ್ತು ನೋಡು 1 ತಾರೀಕು ಅಕ್ಟೋಬರ್ 1 ತಾರೀಕು ಆಯ್ತ ಪೂಜೆ ಇತ್ತಲ್ಲ, ಅವತ್ತಯ್ಯ ಅಂತಾರಾಷ್ಟ್ರೀಯ ಕಾಪಿ ದಿವಸ ಅಂತ. ನನಗೆ ಆ ದಿನ ದಿವಸ ಗೊತ್ತಾಗಲಿಲ್ಲ, ಆಯ್ತ ಪೂಜೆ ಹಬ್ಬ ಐತೆ ಬರ್ರಿ ನಮ್ಮ ಅಕ್ಕನ ಮನೆಗೆ ಹೋಗೋಣ ಅಂತಂದ್ರೆ ಕರ್ಕೊಂಡು ಹೋಗಿದ್ಲ ಅವಳು. ಹಂಗೆ ನಾನು ಹೊತ್ತಾಯ್ತ ನಡೆಯತ್ಲ ಮನೆಗೆ ಹೋಗೋಣ ಅಂತ ಅನ್ಬಿಟ್ಟು ಬರುವೆ ಟೈಮ್ನಾಗೆ ಒಸಿ ಹಿಂಗೆ ಕುಡ್ದಿತ್ತು. ನಂಗೆ ಆ ದಿನ ದಿವಸ ಗೊತ್ತಿತ್ತಿಲ್ಲ ನೋಡಿ. ಅವತ್ತು ಅಂತಾರಾಷ್ಟ್ರೀಯ ಕಾಪಿ ದಿವಸ ಅಂತ ಅನ್ಕೊಂಡು ಒಂದ್ 10 ವರ್ಷದಿಂದಲೂ ಈಗಾಗಲೇ ಆಚರಣೆ ಮಾಡ್ಕೊಂಡ್ ಬತ್ತವ್ರ. ಇದು ಮೊನ್ನೆ ಮಾಡಿದ್ರಲ್ಲ ನೀನು ಕಾಪಿ ಕುಡ್ಕೊಂಡ್ ಬಂದೆ ಅಂದಲ್ಲ, ಅದು 11ನೇ ಅಂತಾರಾಷ್ಟ್ರೀಯ ಕಾಪಿ ದಿವಸ. ಅಂತಂದ್ರೆ ನೋಡು, ಕಾಫಿ ಅನ್ನೋದೈತಲ್ಲ ಶಂಕರಣ, ನಮ್ ದೇಶದಲ್ಲಿ ಇದೊಂದು ಬಹಳ ಪ್ರಮುಖವಾದಂತ ಪಾನೀಯ. ಇದು ವಹಿವಾಟೈತಲ್ಲ, ಭಾರಿ ವಹಿವಾಟೈತೆ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ನೀನ್ ಹೇಳೋದು ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಣಕಾಸಿನ ವ್ಯವಹಾರ ಹೇಳ್ತಿದ್ಯಾ? ಹಣಕಾಸಿನ ವ್ಯವಹಾರ ಇದು ಸಾಮಾನ್ಯವಾಗಿ ಒಂದ್ ಕಾಫಿ ಗಿಡ ನಾವು ಬೆಳಿತೀವಿ, ಕುಯ್ತೀವಿ, ಮಾರ್ತೀವಿ ಅನ್ನೋದಲ್ಲ, ಅದ್ರ ಜೊತೆಗೆ ಅದೆಷ್ಟು ಜನಕ್ಕೆ ಉದ್ಯೋಗ ಕೊಟ್ಟೈತೆ ಅನ್ನೋದು ಬಹಳ ಮುಖ್ಯ ಶಂಕರ. ಈಗ ಎಷ್ಟೋ ಕಡೆ ನೋಡು, ಬರೀ ಕಾಫಿ ಟೀ ಮಾಡ್ಕೊಂಡು ಬದುಕ್ತಾರರು ಎಷ್ಟು ಜನ ಇಲ್ಲ, ಅಲ್ವಾ? ಈಗ ಅವರು ಮಾಡೋದು ಬರೀ ಕಾಫಿ ಟೀ ಎರಡೇ ಆಯ್ತಾ, ಆದ್ರೆ ಶಂಕರಣ್ಣ ಅವ್ರ ಬದುಕೆ ನಡೀತೈತೆ ಅದರಿಂದ. ಅದೊಂದು ಸಾಮಾನ್ಯ ಪಾನೀಯ, ಒಂದಿಷ್ಟು ಲೋಟದಲ್ಲಿ ಕೊಡ್ತಾರೆ ನಾವು ಕುಡಿತೀವಿ. ಇದು ಇದೊಂಥರ ಬಾರಿ ಒಂಥರ ವಿಶೇಷವಾದದ್ದು. ಈಗ ನಮ್ಮನ್ ಭೇಟಿಯಾಗ ಬಂದರ್ನ, ನಮ್ಮ ಮನೆಗೆ ಬಂದರ್ನ, ಎಲ್ಲಾರು ಊಟ ಕರೆಯಕ್ ಹಾಕಲ್ಲ, ಆದ್ರೂ ಒಂದ್ ಕಾಫಿ ಕುಡ್ಕೊಂಡೋಗಿ, ಟೀ ಕುಡ್ಕೊಂಡೋಗಿ ಅಂತ ಹೇಳಿ ಹೇಳ್ಬೋದು. ಅಂದ್ರೆ ಇದನ್ನ ಒಂಥರ ಸಂಪ್ರದಾಯ ಮಾಡ್ಕೊಬಿಟ್ಟಿದೀವಿ, ಸಂಪ್ರದಾಯ ಮಾಡ್ಕೊಬಿಟ್ಟು. ಬಂದವ್ರನ್ನ ಬನ್ನಿ ಕುತ್ಕೊಳ್ಳಿ, ಇದ್ಯಾಕಂಗೆ ಇದ್ಬಿಟ್ರಿ, ಇಡೀ ಕಾಫಿ ಕುಡ್ಕೋಗೋರಂತೆ ಅಂತೀವಲ್ಲ ಹಂಗೆ. ಹೌದು, ಕಾಫಿ ಬೀಜ ಇರ್ತದ ನೋಡು, ಕಾಫಿ ಬೀನ್ ಅಂತ ಹೇಳಿ ಕರಿತಾರ ಅದನ್ನ. ಆ ಕಾಫಿ ಬೀನ್ ಕಪ್ಪಿಗೆ ಬರೋವರೆಗೂ ಭಾರಿ ಕೆಲಸ ನಡೀತದ ಅದರಲ್ಲಿ. ಅಂದ್ರೆ ಈಗ ತೋಟದಿಂದ ಲೋಟದವರೆಗೆ ಅಂತ ಅನ್ಬೋದು, ಬೀಜದಿಂದ ಲೋಟದವರೆಗೂ ಆಯ್ತಾ. ಈಗ ಒಂದ್ ಬೀಜ ತಗೊಂಡ್ಬಂದ, ನಾನು ಅವತ್ತು ಹೇಳಿದ್ನಲ್ಲಪ್ಪ ತಂದಿದ್ ಬರೀ ಏಳು ಬೀಜ, ಏಳು ಬೀಜ, ಹೌದು ಹೌದು, ಆ ಏಳು ಬೀಜವ ಊರ್ ಬಿಟ್ಟು ಇಲ್ಲಿ ಇವತ್ತು ಈ ಮಟ್ಟಕ್ಕೆ ಮಾಡ್ರ ಅಂತದ್ದು. ಹೌದು ಹೌದು ಆಯ್ತಾ. ಅಲ್ಲಿ ಅದು ಕಾಫಿ ಬೀಜ ಊರೋದ್ರಿಂದ ಹಿಡಿದು, ಅದ್ ಗಿಡ ಮಾಡೋದ್ರಿಂದ ಹಿಡಿದು, ಅದ್ ಬೆಳೆಸೋದ್ರಿಂದ ಹಿಡಿದು, ಹೂ ಬಿಡಿಸೋದ್ರಿಂದ ಹಿಡಿದು, ಕಾಯಿ ಹಣ್ಣು ಮಾಡಿಸೋದ್ರಿಂದ ಹಿಡಿದು, ಅವೆಲ್ಲ ಮತ್ ಕಿತ್ಕೊಂಡು ತಾಂಡೋ ಪಲ್ಪರ್ ಮಾಡಿ ಮತ್ತೆ ಒಣಗಿಸಿ, ಅದ್ ತಾಂಡೋ ಮತ್ತೆ ರೋಸ್ಟ್ ಮಾಡಿ, ಆಮೇಲೆ ಅದನ್ನ ಪುಡಿ ಮಾಡಿ, ಇಷ್ಟರಲ್ಲಿ ಎಷ್ಟು ಕೈ ಬದಲಾಯಿಸ್ತದೆ ಶಂಕರಣ್ಣ? ಅಯ್ಯೋ, ಏನಿಲ್ಲ, ಒಂದು ನೂರಾರು ಕೈ ಬದಲಾಗಬೇಕಾಯ್ತು ಅಂತ. ಆಯ್ತಾ, ಕಾಫಿ ತೋಟದಲ್ಲಿ ಏನ್ ಒಸಿಜನ್ ಕೆಲಸ ಮಾಡ್ತಾರೆ ಇವತ್ತು? ಆಮೇಲೆ ದೊಡ್ಡ ದೊಡ್ಡ ಪ್ಲಾಂಟರ್ಗಳು ಅದಕ್ಕಾಗಿ ಈ ಎಸ್ಟೇಟ್ ನಾಗೆ ಮನೆಗಳು ಅಂತ ಮಾಡ್ಬಿಟ್ಟು ಕೆಲಸ ಮಾಡೋರ್ಗೆ ಅಂತಾನೆ ಮನೆ ಮಾಡ್ಕೊಟ್ಟು ಇರ್ಸ್ಕೊಂಡಿರ್ತಾರಲ್ಲ, ಲೈನು ಅಂತ ಕರಿತಾರ. ಇದು ನಮ್ಮ ದೇಶಕ್ಕೆ ತಂದ ಮೇಲೆ ಶಂಕರಣ್ಣ, ಬ್ರಿಟಿಷರು ಇದ್ರಲ್ಲ, ಅವ್ರು ಬಾರಿ ಚೆನ್ನಾಗಿ ಬೆಳೆಸ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಅದ್ರದ್ದು ಮಹತ್ವ ಏನು ಅಂತ ಗೊತ್ತಿತ್ತು ಅವ್ರಿಗೆ ಆಯ್ತಾ. ಈಗ ಅದಕ್ಕೋಸ್ಕರ ಅವರು ಬೇರೆ ಟೊಮೆಟೊ ಹಣ್ಣು ಬೆಳಿಲಿಲ್ಲ, ಆಲೂಗಡ್ಡೆ ಬೆಳಿಲಿಲ್ಲ, ಬದನೆಕಾಯಿ ಬೆಳಿಲಿಲ್ಲ, ಕಾಫಿ ತೋಟನ ಯಾಕೆ ಮಾಡ್ತಾ ಇದ್ರು ಅಂತ ಅಂದ್ರೆ ಅಲ್ಲಿ ಏನೋ ಒಂದು ಇರ್ತದೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಆಯ್ತಾ. ಈ ತರ ದೊಡ್ಡ ಪ್ರಮಾಣದಲ್ಲಿ ಮಾಡ್ಕೊಂಡು ಅದಕ್ಕೆ ಭಾರಿ ಒತ್ತು ಕೊಟ್ಬಿಟ್ರು. ಅದರ ಒಂದು ಸಂಶೋಧನೆಗೆ ಸಂಬಂಧಪಟ್ಟಂಗೆ, ಅದ್ರ ಬೆಳವಣಿಗೆಗೆ ಸಂಬಂಧಪಟ್ಟಂಗೆ ಭಾರಿ ಒತ್ತು ಕೊಟ್ಟು ಇವತ್ತು ನೋಡುವ ಕೊಡಗು ಜಿಲ್ಲೆನಲ್ಲಿ ಇಡೀ ಜಿಲ್ಲೆ ಪೂರ್ತಿಯ ಕಾಫಿ ಬೆಳೀತಾರೆ, ಶೇಕಡ 100%. ಯಾವ ಭಾಗಕ್ಕಾರು ಹೋಗು, ನೀನು ಉತ್ತರ ಕೊಡಗಾರು ಹೋಗು, ದಕ್ಷಿಣಕ್ಕಾರು ಹೋಗು, ಪೂರ್ವಕ್ಕಾಗಿ ಹೋಗು, ಪಶ್ಚಿಮಕ್ಕಾರು ಹೋಗು. ಅದಕ್ಕಾಗಿ ಕೊಡಗು ಅಂದ್ರೆ ಕಾಫಿ, ಕಾಫಿ ಅಂದ್ರೆ ಕೊಡಗು, ಕೊಡಗು ಆಯ್ತಾ. ಅದು ಬಿಟ್ರೆ ನಮ್ ಚಿಕ್ಕಮಂಗ್ಳೂರು, ಆಮೇಲೆ ನಮ್ಮ ಹಾಸನ, ನಮ್ಮ ರಾಜ್ಯದಲ್ಲಿ ಇವು ಮೂರೇ ಜಿಲ್ಲೆ ನೋಡಪ್ಪ. ಅಂದ್ರೆ ಕೊಡಗು, ಚಿಕ್ಕಮಗಳೂರು ಮತ್ತೆ ಹಾಸನದಲ್ಲಿ ಮಾತ್ರ ಹೆಚ್ಚಿನದಾಗಿ ಕಾಫಿ ಬೆಳೆಯೋದಂತ. ಹೆಚ್ಚಿನದಾಗಿ ಅಂದ್ರೆ ಇಡೀ ನಮ್ ದೇಶದಲ್ಲಿ ಎಷ್ಟು ಉತ್ಪಾದನೆ ಆಯ್ತದ ಕಾಫಿ, ಅದರಲ್ಲಿ ಶೇಕಡ 70% ಕಾಫಿನ ಈ ಮೂರ್ ಜಿಲ್ಲೆಯಲ್ಲಿ ಬೆಳೀತಾರೆ ನೋಡು. ಬರೀ ಮೂರೇ ಜಿಲ್ಲೆಯಲ್ಲಿ ಬೆಳೆಯ ಅಂತದ್ದು. ನಮ್ ದೇಶದಲ್ಲಿ ಸುಮಾರು ಒಂದು 10 ರಾಜ್ಯದಲ್ಲಿ ಬೆಳೀತಾರೆ ಶಂಕರಣ್ಣ, ಇಲ್ಲ ಅಂತ ಅಲ್ಲ. ಈ ಕರ್ನಾಟಕ ಪಕ್ಕದಲ್ಲಿ ಕೇರಳ, ತಮಿಳ್ನಾಡು, ಆಂಧ್ರಪ್ರದೇಶ, ತೆಲಂಗಾಣ, ಒರಿಸ್ಸಾದಲ್ಲಿ ಒಂದ್ ಸ್ವಲ್ಪ, ಹಂಗೆ ಈಶಾನ್ಯ ರಾಜ್ಯಗಳು ಅಂತ ಕರಿತೀವಲ್ಲ, ನಾಗಾಲ್ಯಾಂಡ್, ಅಸ್ಸಾಂ, ಇವೆಲ್ಲ ಸೇರಿ ಒಂದ್ 10 ಕಡೆ ಬೆಳೀತಾರೆ, 10 ರಾಜ್ಯದಲ್ಲಿ ಬೆಳೀತಾರೆ. ಆದ್ರೆ ಇಡೀ ದೇಶದಲ್ಲಿ ಎಷ್ಟು ಉತ್ಪಾದನೆ ಆಯ್ತದ, ಆ ಉತ್ಪಾದನೆಯಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಶೇಕಡ 70% ಭಾಗನ ಕರ್ನಾಟಕವೇ, ಕರ್ನಾಟಕದಲ್ಲಿ ಈ ಮೂರ್ ಜಿಲ್ಲೆಯಲ್ಲಿ ಅದುವೆ, ಹಾಸನ, ಚಿಕ್ಕಮಗಳೂರು, ಇಲ್ಲಿ ಜಾಸ್ತಿ ಉತ್ಪಾದನೆ ಮಾಡ್ತಾರೆ. ಈ ಜಾಗದಲ್ಲಿ ಜಾಸ್ತಿ ಉತ್ಪಾದನೆ ಆಯ್ತದಲ್ಲ, ಹವಾಗುಣ, ಮಣ್ಣು ಎಲ್ಲ ಕಾಫಿಗೆ ಚೆಂದಾಗಿರ್ತದೆ, ಚೆನ್ನಾಗಿರೋದ್ರಿಂದಲೇ ಆಯ್ತಾ ಇರೋದು. ಹವಾಗುಣ ಭಾರಿ ಮುಖ್ಯ, ಇದಕ್ಕೆ ಹವಾಗುಣ ಭಾರಿ ಮುಖ್ಯ ಆಗುತ್ತೆ, ಮಣ್ಣು ಕೂಡ ಭಾರಿ ಮುಖ್ಯ ಆಗುತ್ತೆ, ಹಂಗಾಗಿ ಇಲ್ಲಿ ಚೆನ್ನಾಗಿ ಬೆಳೀತಾವ್ರದ. ಅದಕ್ಕೆ ಮತ್ತೆ ಇನ್ನೊಂದೇನು ಅಂತ ಅಂದ್ರೆ ಈ CCRI ಅಂತ ಒಂದು ಬಾಳೆಹೊನ್ನೂರಲ್ಲಿ ಐತೆ. ನೀನು ಏನೇ ಹೇಳಂಗಿದ್ರು ಅಣ್ಣ, ಉಸಿ ಬಿಡಿಸೋಳೋದು ನನಗೆ, ಬಿಡಿಸಿ ಹೇಳ್ತೀನಿ ತಡೆ ಒಂಚೂರು. ನೀನ್ ಅಂತ ಅದು ಕೇಂದ್ರೀಯ ಕಾಫಿ ಸಂಶೋಧನಾ ಮಂಡಳಿ ಅಂತ ಹೇಳ್ಬಿಟ್ಟು ಈಗ ನವೆಂಬರ್ ತಿಂಗಳಿಗೆ ಶಂಕರಣ್ಣ ಅದು ಶುರು ಆಗಿ 100 ಆಯ್ತದೆ ಅಂತ ನೋಡು. ಮುಂದಿನ ತಿಂಗಳಿಗೆ, ಮುಂದಿನ ತಿಂಗಳಿಗೆ. ಇದು ಎಲ್ಲಿರೋದು ಅಂತಂದ್ರೆ ಬಾಳೆಹೊನ್ನೂರು, ಚಿಕ್ಕಮಗಳೂರು ಇರ್ತಾವ. ಓ, ನಮ್ಮ ಪಕ್ಕದ ಜಿಲ್ಲೆಯಲ್ಲಿ ಬಾಳೆಹೊನ್ನೂರು ಐತಲ್ಲ, ಅಲ್ಲೈತಿ ಸಂಸ್ಥೆ? ಅಲ್ಲೈತೆ. ಓಹೋ, 100 ಆಗೋಯ್ತದ? 100 ಆಯ್ತದೆ, 100 ಆಯ್ತದೆ. ಈ ಟೈಮಲ್ಲಿ ಅವ್ರು ಏನೇನ್ ಮಾಡವ್ರೆ, ಏನ್ ಕತೆ ಅಂತೆಲ್ಲ ಒಂದ್ ದಿವಸ ಹೇಳಿದ್ರು ಕೂರ್ಸ್ಕೊಂಡು. ಈ ಕಾಫಿ ಇವತ್ತು ಇಷ್ಟರ ಮಟ್ಟಿಗೆ ನಡೀತೈತೆ ಅಂತ ಅಂತ ಅಂದ್ರೆ ನೋಡು, ಕಾಫಿನಲ್ಲಿ ನಮ್ಮ ದೇಶಕ್ಕೆ ಈ ವಿದೇಶಿ ವಿನಿಮಯ ಅಂತ ಕರಿತೀವಿ ನೋಡು, ಬೇರೆ ದೇಶಕ್ಕೆ ಕೊಟ್ಬಿಟ್ಟು ಕೊಂಡ್ಕೊಳ್ಳೋದು, ಅದು ಭಾರಿ ವ್ಯವಹಾರ ನಡೀತೈತೆ. ಸುಮಾರು ವ್ಯವಹಾರ ಅದರಲ್ಲಿ ಬರ್ತದೆ. ಅದಕ್ಕೋಸ್ಕರ ಅದಕ್ಕೆ ಒಂದು ಬೋರ್ಡ್ ಅಂತ ಮಾಡ್ಕೊಂಡು ಅದ್ ತಗೊಂಡೋಗಿ ಅಲ್ಲಿ ಕಳಿಸಿ ತರಿಸ್ಕೊಳ್ಳೋದು ಮಾಡೋದು ಎಲ್ಲ ಮಾಡ್ತಾ ಇರೋ. ಇದು ತುಂಬಾ ಉತ್ತೇಜನ ಕೊಟ್ಟ ಕಾರಣಕ್ಕಾಗಿ ಈಗ ನೋಡು, ಈಗ ಕಾಫಿನೂ ಕೂಡ ಒಂದು ಬೆಳೆ. ಬೇರೆ ನಾವ್ ಹೆಂಗೆ ಬದನೆಕಾಯಿ ಬೆಳಿತೀವೋ ಟೊಮೆಟೊ ಹಣ್ಣು ಬರಿತೀವೋ ಹಂಗ ಇದು ಒಂದ್ ಬೆಳೆ. ಇದಕ್ಕೂ ರೋಗ ರುಜಿನ ಬರ್ತದೆ, ಮತ್ ಬೇರೆ ಬೇರೆ ಸಮಸ್ಯೆಗಳು ಕೂಡ ಇದಾವೆ. ಆಯ್ತಾ, ಅವೆಲ್ಲನು ತಪ್ಪಿಸ ನಿಟ್ಟಿನಲ್ಲಿ ಈ ನಾನು ಹೇಳಿದ್ನಲ್ಲ ಕೇಂದ್ರೀಯ ಕಾಫಿ ಸಂಶೋಧನಾ ಕೇಂದ್ರ ಅಂತ ಹೇಳಿ, ಇವ್ರು ಭಾರಿ ಕೆಲಸ ಮಾಡೋರೆ. ಈ ಸಂಸ್ಥೆ ಅವರು ಇದಕ್ ಕುರಿತಂತೆ ಸಿಕ್ಕಾಪಟ್ಟೆ ಕೆಲಸ ಮಾಡೋರೆ ಅಂತ ಅಂದ್ರೆ, ಈ ರೋಗ ನಿರೋಧಕ ತಳಿ ಅಂತ ಹೇಳಿ ಕರಿತೀವಿ ನೋಡು, ಅಂತ ತಳಿಗಳನ್ನು ಭಾರಿ ಅಭಿವೃದ್ಧಿ ಪಡಿಸೋರೆ. ಆಯ್ತಾ, ಆಮೇಲೆ ಯಾವ್ದಾದ್ರು ರೋಗ ರುಜಿನ ಬಂತು ಅಂತ ಅಂತಂದ್ರೆ ಹೆಂಗ ಅದ ಅವಾಯ್ಡ್ ಮಾಡೋದು ಕಾಫಿಗೆ ಬರ್ದಂಗೆ. ಆಯ್ತಾ, ಆಮೇಲೆ ಅಲ್ಲಿ ಏನಾದ್ರೂ ಹೊಸದಾಗಿ ಯಂತ್ರಪಂತ್ರ ಬಳಸಬೇಕು ಅಂತ ಅಂತಂದ್ರೆ ಮಿಷಿನ್ ಗಿಷಿನ್ ಎಲ್ಲನೂ ಹೆಂಗ್ ತಂದು ಬಳಸಬೇಕು ಅಂದ್ರೆ, ನಾವೀಗ ಗದ್ದೆನಲ್ಲಿ ನಾಟಿ ಮಾಡೋದಾದ್ರೆ ಅದ್ ಕಟಾವು ಮಾಡಿದ್ರೆ ಹೆಂಗ್ ಬಳಸ್ತೀವಿ ಬಳಸಬೇಕು ಆತರ ಏನಾದ್ರೂ ಇದು ಬಳಸೋದಕ್ಕೆ ಇವರು ಸಂಶೋಧನೆಗಳು ಮಾಡ್ತಾರೆ, ಇಳುವರಿ ಹೆಚ್ಚಿಸೋದಕ್ಕೆ, ಇಳುವರಿ ಹೆಚ್ಚಳ ಮಾಡಕ್ಕೆ ಹೊಸ ಹೊಸ ತಳಿಗಳು ಇಂಥವೆಲ್ಲನೂ ಕಂಡಿಡಿದವ್ರೆ. ನಾನು ಮೊನ್ನೆ ಇದಕ್ಕೆ ಹೋಗಿದ್ದೆ ಕಂಚಕ್ರಣ್ಣ, ಎಲ್ಲಿಗೆ ಚಟ್ಟಳ್ಳಿ ಅಂತ ಅಂತ ಕರಿತೀವಲ್ಲ, ಅಯ್ಯೋ ಇಲ್ಲಿ ಎಂತ ಸಿದ್ದಾಪುರದಿಂದ ಆಚೆಗೆ ಐತಲ್ಲ, ಸಿದ್ದಾಪುರದಿಂದ ಆಚೆಗೆ ಅಲ್ಲಿ ಒಂದು ಐತೆ ಕಾಫಿ ಬೋರ್ಡಿಂದು, ಅದು ಒಂದು ಸಂಶೋಧನಾ ಕೇಂದ್ರ ಅಂತ. ಅಲ್ಲೂ ಒಂದೈತ? ಅಲ್ಲೂ ಒಂದೈತೆ. ಅಲ್ಲಿ ಇಟ್ಕೊಂಡು ಇತ್ತೀಚೆಗಂತೂ ಈ ಕ್ಲೋನಲ್ ವೆರೈಟಿ ಅಂತ ಮಾಡ್ತಾವ್ರೆ. ಅಂತಂದ್ರೆ ಕ್ಲೋನಲ್ ವೆರೈಟಿ ಅಂತ ಅಂದ್ರೆ, ಈ ಕಾಫಿದು ಕಂಬ ಚಿಗುರಿರ್ತದ ನೋಡು, ಆ ಕಂಬ ಚಿಗುರ ಕಸಿ ಮಾಡ್ಬಿಡೋದು, ಕಸಿ ಮಾಡ್ಬಿಟ್ಟು ಒಂದು ಹೊಸ ತಳಿ ಮಾಡೋದು. ಅದ್ರಿಂದ ಈಗ ಒಂದು ಕಾಫಿ ಗಿಡ ಇರ್ತದೆ, ಅದ್ರದೇನ್ ಕಂಬ ಚಿಗುರು ಇರ್ತದಲ್ಲ, ಅಲ್ಲಿಗೆ ಇವರು ಕಸಿ ಮಾಡ್ಬಿಟ್ಟು ಕಸಿ ಮಾಡೋದು ಅಂತಂದ್ರೆ, ಈಗ ನಮ್ಮ ತೋಟದಲ್ಲಿ ಯಾವ್ದೋ ಒಂದು ಒಳ್ಳೆ ಗಿಡ ಇರ್ತದೆ, ಸಿಕ್ಕಾಪಟ್ಟೆ ಹಣ್ಣು ಬಿಡ್ತಾ ಇರ್ತದೆ, ಒಳ್ಳೆ ಇಳುವರಿ ಬರ್ತಾ ಇರ್ತದೆ. ಈಗ ಅಂತವ್ ಇನ್ನೂ ನಮಗೆ ಗಿಡಗಳು ಬೇಕು, ಅದ್ರಲ್ಲೇ ಮಾಡ್ತೀನಿ ಅಂತ ಅಂದ್ರೆ ಟೈಮ್ ಬೇಕು. ಅದಕ್ಕೋಸ್ಕರ ಅದ್ರಲ್ಲೇ ಕಸಿ ಮಾಡ್ಬಿಡುದು, ಕಸಿ ಮಾಡ್ಬಿಟ್ಟು ತಂದ್ಬಿಟ್ಟು ಅದನ್ನ ಬೇರೆ ಕಡೆ ಬೆಳೆಸ್ಕೊಳ್ಳೋದು, ಇದು ಒಂದು ವಿಧಾನ. ಆಮೇಲೆ ಇತ್ತೀಚೆಗೆ ನಾವ್ ಅವಾಗ ಮಾತಾಡ್ತಿರ್ತೀವಿ ನೋಡು, ಈ ಟಿಶ್ಯೂ ಕಲ್ಚರ್ ಅಂತ, ಕಾಫಿಲಿ ಟಿಶ್ಯೂ ಕಲ್ಚರ್ ಮಾಡೋರೆ. ಈ ಕಮ್ ಜಿಗರ್ದಾದ್ರೆ ಏನಾಗ್ಬಿಡ್ತದೆ ಅಂದ್ರೆ, ನೀನು ಒಂದ್ ಕಡ್ಡಿಲಿ ಒಂದೇ ಗಿಡ ಮಾಡಕ್ ಸಾಧ್ಯ. ಆದ್ರೆ ಈ ಟಿಶ್ಯೂ ಕಲ್ಚರ್ ಅಲ್ಲಿ ನೀನು ಒಂದ್ ಎಲೆ ತಗ, ಒಂದ್ ಕಾಂಡ ತಗ, ಒಂದ್ ಬೀಜ ತಗ, ಎಂಟತ್ತಾಯ್ತವೆ, ಎಂಟತ್ತಲ್ಲ ನೀವ್ ಸಾವಿರ ಬತ್ಲೇ ಇರ್ತವೆ. ಒಂದ್ಸಲ ಮಾಡ್ದಾಗ ಒಂದ್ ಎಂಟತ್ ಮಾಡ್ಕಂದಂಗೆ ಬತ್ಲೇ. ಆದ್ರೆ ನೋಡು, ಅದರಲ್ಲಿ ಒಂದ್ ಗಿಡ ಮಾಡ್ಬೇಕು ಅಂತ ಅಂದ್ರೆ ಶಂಕರಣ್ಣ, ಒಂದೂವರೆ ವರ್ಷ ಬೇಕಂತ. ಯಾವ್ದ್ರಲ್ಲಿ? ಕಾಫಿಲಿ. ಕಾಫಿನಲ್ಲಿ ಹೇಳಿದ್ನಲ್ಲ, ಕಂಚಿಗ್ರಿಂದ ಮಾಡ್ಕೊಂಡು ಕಂಚಿಗ್ರಲ್ಲ, ಟಿಶ್ಯೂ ಕಲ್ಚರ್ ಅಲ್ಲಿ ಟಿಶ್ಯೂ ಕಲ್ಚರ್ ಅಲ್ಲಿ ಮಾಡ್ಬೇಕು ಅಂತ ಅಂದ್ರೆ ಹೆಚ್ಚು ಕಮ್ಮಿ ಒಂದೂವರೆ ವರ್ಷ ಬೇಕಾಯ್ತದಂತೆ. ಒಂದ್ ಮಾಡೋದಕ್ಕೆ ಒಂದು ಬ್ಯಾಚ್ ಮಾಡ್ಬೇಕು ಮಿನಿಮಮ್ ಒಂದೂವರೆ ವರ್ಷ ಬೇಕಾಯ್ತದೆ ಅಂತ ಅಂದ್ರೆ, ಅಷ್ಟರ ಮಟ್ಟಿಗೆ ಸಂಶೋಧನೆ ಮಾಡೋರಲ್ಲ ಅವರು, ಅದು ಮೆಚ್ಚ ಆಗ್ತದಲ್ಲ ಅಪ್ಪ, ಅಷ್ಟರ ಮಟ್ಟಿಗೆ ಸಂಶೋಧನೆ ಮಾಡ್ಕೊಂಡವ್ರೆ. ಈಗ ನಾನು ಆಗ್ಲೇ ಹೇಳ್ದಂಗೆ, ಈಗ ಮುಂದಿನ ತಿಂಗಳಿಗೆ ಕೇಂದ್ರೀಯ ಕಾಫಿ ಸಂಶೋಧನಾ ಮಂಡಳಿದು 100 ವರ್ಷ ತುಂಬತೈತೆ. ಅದಕ್ಕೂ ಸುಮಾರು ಏನೋ ಕಾರ್ಯಕ್ರಮ ಇಟ್ಕೊಂಡವ್ರು, ಕಾಫಿಗೆ ಸಂಬಂಧಪಟ್ಟಂಗೆ ಏನೇನ್ ಮಾಡಿದೀವಿ ಅಂತ ಹೇಳ್ಕೊಳಕ್ಕೆ, ಕಾಫಿಗೆ ಸಂಬಂಧಪಟ್ಟಂಗೆ ಏನೇನು ಈಗ ಬೆಳವಣಿಗೆಗಳಾಗವೆ ಅಂತ ಹೇಳಿ ಮಾಡೋದು, ಮುಂದಕ್ಕೆ ಏನ್ ಮಾಡ್ಬೇಕು ಅಂತವ, ಮುಂದಕ್ಕೆ ಏನ್ ಮಾಡ್ಬೇಕು ಅಂತವ, ಇಂಥವೆಲ್ಲನು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅಂದವ್ರೆ. ನಾನು ಹೇಳ್ತೀನಿ ಟೈಮು ಡೇಟು ಎಲ್ಲ ಹೇಳ್ತೀನಿ. ಆದ್ರೂ ಇನ್ನೊಂದೇನ್ ಖುಷಿ ವಿಚಾರ ಅಂತಂದ್ರೆ, ಕಾಫಿಗಾಗಿ ಒಂದ್ ಸಂಸ್ಥೆ ಹುಟ್ಕೊಂಡು ಆ ಸಂಸ್ಥೆ 100 ವರ್ಷ ಪೂರೈಸೈತಲ್ಲ, ಪೂರೈಸಿದ ಅದು ನಮ್ ಕರ್ನಾಟಕದಾಗೆ ಇರೋದು, ಕರ್ನಾಟಕದಲ್ಲಿ ನಮ್ ಪಕ್ಕದ ಜಿಲ್ಲೆಲ್ಲ ಐತೆ ಅಂತಂದ್ರೆ ಖುಷಿ. ನನಗೆ ನೋಡು, ಪಕ್ಕದ ಜಿಲ್ಲೆ ಅಂದಾಗ ನೆನಪಾಯ್ತು ಶಂಕರಣ, ಈ ಅಂತಾರಾಷ್ಟ್ರೀಯ ಕಾಫಿ ದಿವಸ ಇತ್ತು ನೋಡು, October 1 ಮೊನ್ನೆ ಚಿಕ್ಕಮಂಗ್ಳೂರಲ್ಲಿ ಒಂದ್ ಒಳ್ಳೆ ಕೆಲಸ ಮಾಡಿದ್ರು ಕಣ್ಣು ಶಂಕರಣ. ಏನಪ್ಪ ಅಂತದ್ದು, ಭಾರಿ ಇಷ್ಟ ಆಗ್ಬಿಡ್ತು ನನಗೆ. ಅವ್ರವೆ ನಮ್ಮ ಸಕಲೇಶ್ಪುರದಲ್ಲಿ ಮಾಡಿದ್ರಲ್ಲ, ಅದೇ ತರ ಅಲ್ಲೂ ಅಂತಾರಾಷ್ಟ್ರೀಯ ಕಾಫಿ ದಿವಸ ಅಂತ ಅನ್ಕೊಂಡು ಮಾಡಿದ್ರು. ಅಂದ್ರೆ ಅಲ್ಲೂ ಎಲ್ರಿಗೂ ಪುಕ್ಕಟ್ಟೆ ಕಾಫಿ ಕೊಟ್ರು ಅಂತಾನು? ಅಲ್ಲ ಅದು ಬಿಡು, ಎಲ್ಲ ಕಡೆ ಕೊಡ್ತಾರದ. ಆಯ್ತಾ, ಈಗ ಊಟ ತಿಂಡಿನ ಕೊಡ್ತಾರ ಕಾರ್ಯಕ್ರಮ ಅಂತ ಅಂತ ಅಂದ್ರೆ, ಅಂದ್ರೆ ಹೇಳಿತ್ತು ವಿಶೇಷ ವಿಶೇಷ ಅದು ಟೇಸ್ಟ್ ಇತ್ತಂತೆ ಕಾಫಿಲಿ, ಆತರದೆಲ್ಲ ಕಾಫಿ ಕೊಟ್ರೇನೋ ಅಂತವ. ಅದು ಕೊಟ್ರು ಅಲ್ಲಿ ಏನು ಅಂತ ಅಂದ್ರೆ, ಅಲ್ಲಿ ನೋಡು ಈ ಬೆಳೆಗಾರರ ಸಂಘ ಇರ್ಲಿಲ್ಲ ಇಷ್ಟು ವರ್ಷ ಇಲ್ಲಿ ಚಿಕ್ಕಮಂಗ್ಳೂರಲ್ಲಿ. ಚಿಕ್ಕಮಂಗ್ಳೂರಲ್ಲಿ ಹಂಗ ನೋಡಿದ್ರೆ ಹಾಸ್ತಕ್ಕಿಂತ ಜಾಸ್ತಿ ಬೆಳೀತಾರೆ, ಆದ್ರೆ ಸಂಘಟನೆ ಇರ್ಲಿಲ್ಲ, ಒಂದು ಸಂಘಿಲ್ಲ. ಈಗ ಹೊಸದಾಗಿ ಮಾಡ್ಕೊಂಡವ್ರ, ಹೊಸದಾಗಿ ಮಾಡ್ಕೊಂಡು ರತೀಶ್ ಅಣ್ಣ ಅಂತ ಹೇಳ್ಬಿಟ್ಟು ನನಗೆ ಪರಿಚಯ ಇದಾರೆ, ಅವ್ರ ಅಧ್ಯಕ್ಷರು, ಬಾಲಕೃಷ್ಣ ಅಂತ ಅನ್ಕೊಂಡು ಉಪಾಧ್ಯಕ್ಷರು, ಹಿಂಗೆಲ್ಲ ಮಾಡ್ಕೊಂಡು ಚೆನ್ನಾಗಿ ಮಾಡ್ತಾವ್ರೆ, ಒಳ್ಳೆ ಪರಿಚಯ ಇಟ್ಕೊಂಡು ನೋಡು. ಅಲ್ಲಿ ಓಡಾಡ್ತಿರ್ತೀನಲ್ಲ ಶಂಕರಣ, ಎಲ್ಲ ಪರಿಚಯ ಆಯ್ತಾರೆ. ಆಮೇಲೆ ಪರಿಚಯ ಒಂದ್ಸರಿ ಆಗ್ಬಿಡ್ತು ಅಂತ ಅಂದ್ರೆ, ನಾನು ಮರೆಯೋದು ಇಲ್ಲ, ಬಿಡೋದು ಇಲ್ಲ. ಅಲ್ಲ ಅವ್ರ ನಿನ್ ಬಿಡಕಲ್ಲ ಅನ್ನೋ ಏನೋ ಒಂದು, ಯಾರು ಬಿಡೋದಿಲ್ವಾ ಅವ್ರು ಬಿಡೋದಿಲ್ವಾ, ಒಟ್ಟಿಗೆ ಸಂಬಂಧ ಇರ್ತದಲ್ಲ, ಅದು ಬಾರಿ ಮುಖ್ಯ. ಒಳ್ಳೆ ಬೆಸ್ಗೆ ಐತೆ ಅಲ್ವಾ. ಅವರು ಬಾಲಕೃಷ್ಣನ್ ಸಿಕ್ಕಿತ್ತಾವತ್ತು, ಏನು ಮಾಡಿದ್ರಿ ಏನು ಎತ್ತ ಅಂತ ಕೇಳದೆ ನಾನು. ಹೋದಾಗ ತುಂಬಾ ಕೆದಕ್ತಾ ಇರ್ತೇನಲ್ಲ ಸ್ವಲ್ಪ. ಅವ್ರು ಏನಂತರು ಅಂತ ಅಂತ ಅಂದ್ರೆ, ಚಿಕ್ಕಮಂಗ್ಳೂರು ನೋಡು, ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿ ಅಷ್ಟೊಂದು ಕಾಫಿ ತೋಟವಲ್ಲ, ಕಾಫಿ ತೋಟದಲ್ಲಿ ಕೆಲಸ ಮಾಡೋ ಅಂತ ಕಾರ್ಮಿಕರು, ಒಳ್ಳೆ ಕಾರ್ಮಿಕರು, ವಯಸ್ಸಾಗಿರೋ ಅಂತರು, ಅನುಭವ ಅನುಭವ ಇರೋ ಅಂತ ಅಂತರ್ನ ಒಂದ್ 14-15 ಜನ ಕರ್ಕೊಂಡ್ಬಂದು ಸನ್ಮಾನ ಮಾಡಿದ್ರು ನೋಡಪ್ಪ. ಒಂದನೇ ತಾರೀಕು ಆಯುಧ ಪೂಜೆ ದಿನ, ಆಯುಧ ಪೂಜೆ ದಿವಸ ಕಾಫಿ ದಿನ ಅಂತ ಬೇರೆ ಅಂದೆ ಅಂದ್ರೆ ನೋಡಿಕ ನನಗೆ ವಿಶೇಷವಾಗಿ ಕೇಳಿಸಿತ್ತೇನು ಗೊತ್ತಾ ಮೀನಕ್ಕ ಅಣೆಯ ಹೇಳೋದು ಮಾಮೂಲಿ ಈಗ ಬೇರೆ ಕಡೆ ಎಲ್ಲ ಆದ್ರೆ ಒಳ್ಳೊಳ್ಳೆ ಸಾಧ್ಯ ಮಾಡಿರೋರ್ನೆಲ್ಲ ಕರ್ಕೊಂಡ್ಬಂದು ಗುರುತಿಸಿ ಗೌರವಿಸೋದು ಕೇಳಿದ್ದೋ ನೋಡಿದ್ದೋ. ಇಲ್ಲಿ ಕಾಫಿ ತೋಟದಲ್ಲಿ ಕೆಲಸ ಮಾಡಿ ಹಿರಿಯ ವ್ಯಕ್ತಿಗಳನ್ನ ಕರ್ಕೊಂಡ್ಬಂದು ಗುರುತಿಸೋರೆ ಅಂತಂದ್ರೆ ನಿಜವಾಗ್ಲು ಖುಷಿ ಪಡಬೇಕಾದ ವಿಚಾರ. ನೂರಾರು ಜನ ಸಾವಿರಾರು ಜನ ಲಕ್ಷಾಂತರ ಜನ ಈ ಕಾಫಿ ಉದ್ಯಮದಲ್ಲಿ ಅವಲಂಬಿಸೋರೆ ಅಲ್ಲಿರೋ ಕಾರ್ಮಿಕರು ಕೆಲಸ ಮಾಡಲಿಲ್ಲ ಅಂತ ಅಂದ್ರೆ ಯಾವ್ದು ಸಾಧ್ಯ ಆಗಲ್ಲ. ಇನ್ ಗಾಜಿನ ಗ್ಲಾಸ್ ಅಲ್ಲಿ ಕಾಫಿ ಕುಡಿಯಕಾಯ್ತದ ಯಾವ ಕಾರಣಕ್ಕೂ ಆಗಲ್ಲ. ಅಲ್ಲ ಕಾಫಿನೇ ನೋಡಕ್ಕಲ್ಲ ಅಂತದ್ರಲ್ಲಿ ಆ ಕೆಲಸ ಮಾಡಿರ್ಲಿಲ್ಲ ಅಂತ ನಾನು ಅವ್ರಿಗೆ ಬೆನ್ ತೊಟ್ಟಿ ಮತ್ತೆ ಒಳ್ಳೆ ಕೆಲಸ ಮಾಡಿದ್ರ ಇದು ಈ ವರ್ಷಕ್ಕಷ್ಟೇ ಅಲ್ಲ ವರ್ಷ ವರ್ಷನೂ ಮಾಡಿ ನೀವು ಬೇರೆಯವ್ರನ್ನೂ ಕರೀರಿ ಬೇಡ ಅಂತ ಹೇಳಕ್ಕಲ್ಲ. ಈಗ ಕಾಫಿ ಉದ್ಯಮದಲ್ಲಿ ಕೆಲಸ ಮಾಡೋರು ಲಕ್ಷಾಂತರ ಜನ ಅವ್ರು ನಾನು ಆಗ್ಲೇ ಹೇಳ್ದಂಗೆ ಕಾಫಿ ರೋಸ್ಟ್ ಮಾಡೋ ಅಂತಾರವ್ರೆ ಮಾರಾಟ ಮಾಡೋ ಅಂತಾರವ್ರೆ ಒಳ್ಳೆ ಬೆಳೆಗಾರರವ್ರೆ ಎಲ್ಲ ಅವ್ರೆ ಅವ್ರನ್ನು ಕರೀರಿ ಅವ್ರನ್ನು ಮಾಡಿ ಅವ್ರ ಜೊತೆಗೆ ಇವತ್ತೇನ್ ನೀವು ಶುರು ಮಾಡಿದಿರ ಇದು ಬಿಡಕ್ ಹೋಗ್ಬೇಡಿ ಇಂಥವ್ರನ್ನು ಮಾಡ್ಬೇಕು ಅಂತ ಅನ್ಕೊಂಡು ಹೇಳ್ಬಿಟ್ಟು ಬಂದೆ. ಮತ್ತೆ ಅವರು ಯಾವ ಪಾಟಿ ಅನುಭವ ಪಡೆದಿರ್ತಾರೆ ಆ ವರ್ಷದಿಂದ ತೋಟದಲ್ಲಿ ಮಾಡ್ಕೊಂಡಿರೋರ್ಗೆ ನಿಮಗೆ ಸನ್ಮಾನ ಮಾಡಿದ್ ವಸಿ ಒಳ್ಳೇದೇ ಆಯ್ತು. ಇಂತ ಕೆಲಸಗಳನ್ನೇ ಮಾಡ್ಬೇಕು ಮೀನಕ್ಕ ಆಗ ಏನಾಯ್ತದೆ ಅಂತಂದ್ರೆ ಕೆಲಸ ಮಾಡಕ್ ಇನ್ನೂ ಹುಮ್ಮಸ್ ಬರ್ತದೆ. ಮತ್ತೆ ಅವ್ರು ಏನಾದ್ರು ತಳಿ ನೋಡಿದ್ರೆ ನಾವು ಹಿಂಗ್ ಮಿಕ್ಕ ಮಿಕ್ಕ ನೋಡ್ತೀವಿ ಇದು ಇಂಥದೇ ಅಂತ ಹೇಳ್ಬಿಡ್ತಾರೆ. ಅಷ್ಟೊಂದು ಅನುಭವ ಅಲ್ವಾ ಮೀನಕ್ಕ. ಈ ಕಾಫಿ ತೋಟದಲ್ಲಿ ಕೆಲವು ಕೆಲಸವಲ್ಲ ಶಂಕರಣ್ಣ ಈ ಕಂಬ ಚಿಗುರು ತೆಗೆಯೋದು ಅಂತ ಅಂತಾರೆ ಕಾಫಿ ಕಸಿ ಮಾಡೋದು ಅಂತಾರೆ ಅದು ಎಲ್ಲರೂ ಮಾಡಕ್ಕಾಗಲ್ಲ. ಅಂದ್ರೆ ಅದು ಯಾರಿಗೆ ಅನುಭವ ಇರ್ತದೆ ಆಮೇಲೆ ಅದ್ರ 24/7 ಅಂತಾರಲ್ಲ ಹಂಗ 24 ಗಂಟೆ ಆ ಕಾಫಿ ತೋಟದಲ್ಲಿ ಯಾರು ಕೆಲಸ ತೊಡಸ್ಕೊಂಡಿರ್ತಾರೆ ಈ ಕೆಲಸಗಾರರು ಕಾರ್ಮಿಕರು ಅಂತವ್ರಿಗೆ ಮಾತ್ರ ಗೊತ್ತಾಗೋದು. ಹೌದು ಅದೇನೋ ರೌಂಡ್ ಮಾಡೋದು ಅಂತ ಹೇಳ್ತಾರೆ ಆಮೇಲೆ ಗೊಬ್ಬರ ಹಾಕೋದು ಅಂತ ಹೇಳ್ತಾರೆ ಪಟ ತೆಗೆಯೋದು ಅಂತ ಹೇಳ್ತಾರೆ ಏನೇನೋ ಹೊಸಿ ಕೆಲಸ ಎಲ್ಲ ಬಿಡು. ಆಮೇಲೆ ಯಾವ್ಯಾವ ಟೈಮಿಂಗ್ ಮಾಡ್ಬೇಕು ಅದ್ ಮಾಡ್ತಾರವ್ರು ಕಾಯ್ಕೊಂಡ್ ಕೂತ್ಕೊಳ್ಳಕ್ಕಿಲ್ಲ. ಈಗ ಯಜಮಾನ್ ಹೇಳೋರ್ಗು ಕಾಯ್ಕೊಂಡ್ ಕೂತ್ಕೋಬೇಕು ಅನ್ನೋದಿಲ್ಲ. ಇವತ್ತಿ ಕೆಲಸ ಮುಗಿತ ನಾಳೆ ಏನ್ ಶುರು ಮಾಡ್ಬೇಕು ಶುರು ಮಾಡ್ಕೊತಾರೆ. ಏನ್ ಮಳೆ ನಕ್ಷತ್ರ ಇಟ್ಕೊಂಡ್ ಮಾಡ್ತಿರ್ಕೊಂಡು ಶಂಕರಣ್ಣ ಅವರು ಇಂತ ಮಳೆಗೆ ಇಂತ ಕೆಲಸನೇ ಮಾಡಬೇಕು. ಹೌದು ಯಾಕೆಂದ್ರೆ ಈಗ ಹೂ ಆಗ್ಬೇಕು ಅನ್ನೋದಾದ್ರೆ ಈಗ ಮಳೆನೇ ಬರ್ಲಿ ಅಂತ ಕಾಯಕಲ್ಲ. ಈಗ ನೋಡು ಫೆಬ್ರವರಿ ಮಾರ್ಚ್ ನಲ್ಲೇವಾ ಈ ಕಾಫಿ ತೋಟ ಕಡೆಗೆ ಹೋಗು ಒಳ್ಳೆ ಗಮಲು ಬತ್ತಿರ್ತದೆ. ಅಂದ್ರೆ ಸೆಟ್ ಮಾಡೋದು ಅಂತಾರಲ್ಲ ಹಂಗೆ ಹೂ ಸೆಟ್ ಮಾಡೋದಕ್ಕೆ ನೀರು ಹೊಡಿಬೇಕು ಇವನ್ನೆಲ್ಲ ಅವ್ರು ಮೊದ್ಲೇ ತಿಳ್ಕೊಂಡು ಎಣೆಯ ಹೇಳ್ದಂಗೆ ಅವ್ರಗಳೇ ಸೇರ್ಕೊಬಿಟ್ಟು ಗುರುತಿಸ್ಕೊಂಡು ಕೆಲಸ ಮಾಡ್ತಾರೆ. ಮೀನಕ್ಕ ಆ ಹೂವಿನ ಗಿಡಗಳು ನೋಡಕ್ಕೆ ಚಂದ ಅಂದ್ರೆ ಕಾಫಿ ಹೂವು ಏನ್ ಚಂದ ಕಾಣ್ತದೆ ಅಂದ್ರೆ ಅದು ಹೆಂಗ್ ಕಾಣ್ತದೆ ಗೊತ್ತಾ ಒಂಥರ ಬೆಟ್ಟದ ಮೇಲೆ ಈ ಬೆಳ್ಳಗೆ ಬಿದ್ದಿರೋದು ಆ ಹಿಮದ ಹೂವು ಹೆಂಗ್ ಕಾಣ್ತಿರ್ತದೆ ಅದೇ ತರ ಈ ಕಾಫಿ ಹೂವು ಕಾಣ್ತಾ ಇರ್ತದೆ. ಆದ್ರೆ ಈ ತೋಟದ ಅಕ್ಕಪಕ್ಕ ಹೋದಾಗ ಸುವಾಸನೆ ಐತಲ್ಲ ಮೀನಕ ಅಲ್ಲೇ ಇದ್ಬಿಡ ಅನಿಸ್ತದೆ. ಆಮೇಲೆ ನೋಡಿ ಇನ್ನೊಂದು 15 ದಿನ ಬಿಟ್ಟೋಗು ಎಲ್ಲ ಬತ್ತೋಗ್ಬಿಟ್ಟಿರ್ತವೆ ಇಷ್ಟ ಬೇಗ ಏನ್ ಬತ್ತೋಗ್ಬಿಡ್ತಲ್ಲ ಒಳ್ಳೆ ಗಮಲು ಬತ್ತಿತ್ತು ಅನ್ನಂಗ ಆಯ್ತದೆ. ಇನ್ನೊಂದು ನನಗೆ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಕಾಫಿ ದಿವಸದ ಒಂದು ಶಂಕರಣ, ಎರಡನೇದಾಗಿ ನಮ್ಮ ಹಾಸನ ಜಿಲ್ಲಾಡಳಿತ ಒಂದು ಕಾರ್ಯಕ್ರಮ ಮಾಡ್ತು ಬೇಲೂರು ತಾಲೂಕು ಅರೆಹಳ್ಳಿನಲ್ಲಿ ಮೊನ್ನೆ ದಿವಸ ಕಂಚಂಕರಣ ಮೊನ್ನೆ ದಿವಸ ಅಂತ ಅಂದ್ರೆ ಅದೇ ಕಳೆದ ಸೋಮವಾರ ಸೋಮವಾರ ದಿವಸ ಒಂದು ಕೆಲಸ ಮಾಡಿದ್ರು. ಏನು ಅಂತ ಹೇಳಿದ್ರೆ ಈ ಬೇಲೂರು ಆಲೂರು ಸಕಲೇಶ್ಪುರ ಅರ್ಕಲಗೂಡ ತಾಲೂಕಲ್ಲಿ ಏನು ಈ ಕಾಫಿ ಬೆಳೀತಾರಲ್ಲ ಈ ಜಾಗದಲ್ಲಿ ಸ್ವಲ್ಪ ಈ ಕಾಡಾನೆ ಮತ್ತೆ ಮಾನವನ ಸಂಘರ್ಷ ಇದು ಜಾಸ್ತಿ ಆಗೈತೆ. ಅದು ಸಿಕ್ಕಾಪಟ್ಟಾಗಿದ್ಬಿಡು ಜಾಸ್ತಿ ಆಗ್ಬಿಟ್ಟೈತೆ. ಇದನ್ನ ಕಾಡಾನೆ ಮತ್ತು ಮಾನವ ಸಂಘರ್ಷ ಪೀಡಿತ ಪ್ರದೇಶಗಳು ಅಂತಲೇ ಇದನ್ನ ಗುರುತು ಮಾಡ್ಬಿಟ್ಟು ಇಲ್ಲಿ ಏನು ಈ ಕಾಫಿ ಎಸ್ಟೇಟ್ ನಲ್ಲಿ ಮಾಲೀಕರವರು ತೋಟಗಳಲ್ಲಿ ಕಾರ್ಮಿಕರವರು ಮತ್ತೆ ಈ ಸ್ವಲ್ಪ ಇತ್ತೀಚೆಗೆಲ್ಲವ ಹೋಮ್ ಸ್ಟೇ ಇಂಥವೆಲ್ಲ ಮಾಡ್ಕೊಂಡು ಅವ್ರ ಮಾಲೀಕರು ಇಂಥವ್ರಿಗೆಲ್ಲವ ಒಂದು ಆತ್ಮವಿಶ್ವಾಸ ಮೂಡಿಸ್ತಕ್ಕಂತ ಒಂದು ಕಾರ್ಯಕ್ರಮ ಮಾಡಿದ್ರು. ಅಂತಾದ್ರೆ ಈ ಆನೆ ಎಷ್ಟೊತ್ತಿನಲ್ಲಾದ್ರೂ ಬರ್ಬೋದು ಯಾವಾಗ ಬೇಕಾದ್ರೂ ಬರ್ಬೋದು. ಈಗ ನಾವು ಕಂಡಂಗೆ ಈಗ ಒಂದ್ 2-3 ವರ್ಷದಿಂದ ಶಂಕರಣ ಒಂದ್ 4-5 ವರ್ಷದಿಂದ ಜಾಸ್ತಿ ಆಗೈತೆ ಅಂತ ಈ ಸಂಘರ್ಷ ಅನ್ನೋದು ಮೊದ್ಲಿಂದಲೂ ಇತ್ತು ಈಗ ಸ್ವಲ್ಪ ಕಡಿಮೆ ಆಗಿದೆ. ಇದ್ರ ಜೊತೆಗೆ ಶಂಕರಣ ಈ ಸ್ವಲ್ಪ ಜಾಸ್ತಿ ಆಗ್ಬಿಡ್ತಲ್ಲ ಈ ಟೈಮ್ ಅಲ್ಲಿ ಹೆಂಗಿರ್ಬೇಕು ನಾವು ಅದನ್ನ ಎದುರಿಸಂತದ್ ಹೆಂಗೆ ನಾವು ಸುರಕ್ಷಿತವಾಗಿ ಹೆಂಗಿರ್ಬೇಕು ಅಂತ ಹೇಳ್ಬಿಟ್ಟು ಆತ್ಮವಿಶ್ವಾಸ ಮೂಡಿಸೋ ಅಂತ ಒಂದು ಕಾರ್ಯಕ್ರಮ ಹಾಕೊಂಡಿದ್ರು. ಅಂದ್ರೆ ನೀನ್ ಹೇಳುದು ಈ ಬೇಲೂರು ಆಲೂರು ಸಕಲೇಶ್ವರ ಮತ್ತೆ ಅರ್ಕಲೂಡ್ ಭಾಗದಾಗೆ ಮೊನ್ನೆ ಸೋಮವಾರ ಮಾಡಿದ್ರು ಈ ಕಾರ್ಯಕ್ರಮ ಮಾಡಿದ್ರು ಶಂಕರಣ. ಇದಕ್ಕೆ ಪೂರಕವಾಗಿ ನಮ್ಮ ಹಾಸನ ಜಿಲ್ಲಾಧಿಕಾರಿಗಳು ಇವರೆಲ್ಲ ಹೋಗ್ಬಿಟ್ಟು ಮಾತಾಡ್ಬಿಟ್ಟು ಅರಣ್ಯ ಇಲಾಖೆಯರು ಎಲ್ಲ ಹೋಗಿ ಹೆಂಗಿರ್ಬೇಕು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಈ ತರದ ವಿಚಾರ ಎಲ್ಲಾನು ಹೇಳ್ಬಿಟ್ಟು ಬಂದ್ರು. ನೋಡು ನೀನ್ ಹೇಳಿದ್ದು ನನಗೆ ಈ ಬಹಳ ಒಂದು ಖುಷಿ ವಿಚಾರ ಏನು ಅಂತಂದ್ರೆ ಕಾಫಿ ತೋಟ ಅಂದಾಗ್ಲೇ ಆನೆ ಈ ಗದ್ದೆ ಅಂದಾಗ್ಲೇ ಆನೆ, ಈ ಕಾಡು ಅಂದಾಗ್ಲೆ ಆನೆ. ಹಂಗಾಗಿ ಇವು ಮೂರು ಇಲ್ಲದೆ ನಾವು ಇರಕ್ಕಾಕಲ್ಲ, ಅವು ಇಲ್ಲದೆ ನಾವು ಇರಕ್ಕಾಕಲ್ಲ ಅಂತ ಪರಿಸ್ಥಿತಿ ನೋಡೋದು. ನಾನೀಗ ನೀನು ಆನೆ ಅನ್ನೋತಿಗೆ ಒಂದು ವಿಚಾರ ನೆನಪಿಗೆ ಬಂತು. ಏನೋ ಇತ್ತೀಚೆಗೆ ಈ ವನ್ಯ ಪ್ರಾಣಿಗಳದ್ದು ರಕ್ಷಣೆ ಮಾಡಬೇಕು, ಅದಕ್ಕಾಗಿ ಒಂದು ದಿನ ಇಟ್ಕೋಬೇಕು, ಅಥವಾ ಇವುಗಳನ್ನ ರಕ್ಷಣೆ ಮಾಡೋದ್ ಹೆಂಗೆ, ಅಥವಾ ಅವರಿಂದ ನಾವು ಸುರಕ್ಷಿತವಾಗಿ ಇಂಥದ್ದು ವಿಚಾರಗಳು ಏನೋ ಕೇಳ್ಪಟ್ಟಂಗೆ ಇತ್ತಪ್ಪ. ಯಾವುದು ಈ ವನ್ಯಜೀವಿ ಸಪ್ತಾಹ ಅಂತ ಅನ್ಕೊಂಡು ಒಂದ ಮಾಡ್ತಾರೆ ಶಂಕರಣ್ಣ. ವರ್ಷ ವರ್ಷಲೂ ನಮ್ಮ ದೇಶದಲ್ಲಿ ಅಕ್ಟೋಬರ್ 2ನೇ ತಾರೀಕಿಂದ ಅಕ್ಟೋಬರ್ 8ನೇ ತಾರೀಕು ವನ್ಯಜೀವಿ ಸಪ್ತಾಹ ಅಂತ ಹೇಳಿ ಮಾಡ್ತಾರೆ. ಎರಡನೇ ತಾರೀಕಿಂದ ಶುರು ಆಯ್ತು ಗಾಂಧಿ ಜಯಂತಿಯಿಂದ, ಗಾಂಧಿ ಜಯಂತಿ ದಿವಸದಿಂದ ಇದು ಪ್ರತಿ ವರ್ಷ ಮಾಡ್ತಾರೆ. ಇದ 1952 ಇಸ್ವಿನಲ್ಲೇ ಶುರು ಮಾಡಿದ್ರು ಶಂಕರಣ್ಣ. 52ರಲ್ಲಿ ಹೆಂಗ್ ಮಾಡಿದ್ರು ಅಂತ ಅಂದ್ರೆ ವನ್ಯಜೀವಿ ದಿವಸ ಅಂತ ಹೇಳಿ ಶುರು ಮಾಡ್ಬಿಟ್ರು. ಅದಕ್ಕೋಸ್ಕರ ಒಂದ್ ದಿನ ಅಂತ, ಒಂದ್ ದಿವಸ ಅಂತ ಅನ್ಕೊಂಡು ಶುರು ಮಾಡಿದ್ರು. ಕಾಡು ಪ್ರಾಣಿಗಳಿಗಾಗಿ ಒಂದ್ ದಿವಸ ಅಂತ ಅನ್ಕೊಂಡು ಶುರು ಮಾಡಿದ್ರು. ಆಮೇಲೆ ಏನಾಯ್ತು, ಇದು ಒಂದ್ ದಿವಸ ಸಾಲಕ್ಕಲ್ಲ, ಇದನ್ನ ಒಂದು ಸಪ್ತಾಹ ತರ ಮಾಡ್ಬಿಡೋಣ, ವಾರಗಟ್ಲೆ ಮಾಡೋಣ ಅಂತ. ವಾರಗಟ್ಲೆ 7 ದಿವಸ ಆಚರಣೆ ಮಾಡಬೇಕು ಅಂತ ಅನ್ಕೊಂಡು 1957ರಿಂದ ಇದನ್ನ ಸಪ್ತಾಹ ಅಂತ ಹೇಳಿ ಶುರು ಮಾಡಿದ್ರು. ಸುಮಾರು ಹತ್ರ ಒಂದು 70-75 ವರ್ಷವೇ ಆಯ್ತು ಅಂತ ಶುರು ಮಾಡಿ. 70-75 ವರ್ಷ ಆಯ್ತು ಶಂಕರಣ್ಣ, ಅವತ್ತಿಂದ 70ವರೆಗೂ ಮಾಡ್ಕೊಂಡ್ಬತ್ತವ್ರೆ ಈ ವನ್ಯಜೀವಿಗಳವಲ್ಲ. ನಾನುವೆ ಸುಮಾರು ಸರಿ ಯೋಚನೆ ಮಾಡ್ತೀನಿ, ಔತ್ರಪಾಡ್ಗೆ ಅವು ಇರ್ತವೆ, ನಾವ್ ಯಾಕೆ ಇವೆಲ್ಲ ಮಾಡಬೇಕು ಅಂತ ಅನ್ಕೊಂಡು. ಆದ್ರೆ ಔತ್ರಪಾಡ್ಗೆ ಅವು ಇರಕ್ ಬಿಟ್ಟಿಲ್ಲ ನಾವು, ಔತ್ರಪಾಡ್ಗೆ ಅವು ಇರಕ್ ಬಿಟ್ಟಿರ್ಬೋದು, ಆದ್ರೆ ನಮ್ದು ಹಸ್ತಕ್ಷೇಪ ಇಲ್ಲೆಲ್ಲ ಐತೆ. ಅಲ್ಲ ಜಾಸ್ತಿ ಮಾಡಿದ್ವಿ ಅಂತ ಬಿಡು, ಅವುಗಳ ಜಾಗ ಎಲ್ಲ ಐತೆ, ಅತಿಕ್ರಮಿಸಿದ್ವಿ ಭೂಮಿ ಎಲ್ಲ ಐತೆ, ಇದು ಅತಿಕ್ರಮಣ ಮಾಡುವಂತದ್ದು, ಇವೆಲ್ಲನೂ ಶುರು ಮಾಡ್ಕೊಂಡು. ಈ ನೋಡು, ಯಾಕೆ ನಮ್ಮ ದೇಶದಲ್ಲಿ ವನ್ಯಜೀವಿ ಸಪ್ತಾಹ ಅನ್ನೋದನ್ನ ಆಚರಣೆ ಮಾಡಬೇಕು ಅಂತ ಅಂದ್ರೆ ಶಂಕರಣ್ಣ, ಇದು ನೋಡು ನಮ್ಮ ದೇಶ ಅನ್ನೋದು ಏನೈತು, ಇದು ಅತ್ಯಂತ ಹೆಚ್ಚು ವನ್ಯಜೀವಿಗಳನ್ನು ಹೊಂದಿರತಕ್ಕಂತ ಒಂದು ಭಾಗ ಇದು. ಬಹಳ ಹೆಮ್ಮೆ ಪಡೋ ವಿಚಾರ ಮೀನಕ್ಕ. ಯಾಕೆಂದ್ರೆ ಇಲ್ಲಿ ನೋಡು, ನಾವು ಈ ದಕ್ಷಿಣ ರಾಜ್ಯಗಳು ಅಂತ ಹೇಳಿ ಕರಿತೀವಿ, ಇಲ್ಲಿ ನಿತ್ಯ ಹರಿದ್ವರ್ಣದ ಕಾಡುಗಳನ್ನು ಕಾಣ್ತೀವಿ. ನಿತ್ಯ ಹರಿದ್ವರ್ಣ ಅಂತ ಅಂದ್ರೆ ಸದಾ ಹಸಿರು, ಸದಾ ಕಾಡು, ವರ್ಷಪೂರ್ತಿ ಇರ್ತದೆ. ಅದ್ರ ಜೊತೆಗೆ ಮೇಲ್ಗಡೆ ಹೋದ್ರೆ ಅಲ್ಲಿ ಹಿಮಾಲಯದ ಒಂದಷ್ಟು ಪರ್ವತ ಕಾಡು ಈ ತರದವೆಲ್ಲ ಅಲ್ಲಿ ಇರೋ ಒಂದಷ್ಟವೆ, ಆಯ್ತಾ. ಆಮೇಲೆ ಈ ಕಡೆ ಹೋದ್ರೆ ಈ ಪಶ್ಚಿಮ ಘಟ್ಟ ಅಂತ ಹೇಳಿ ನಾವು ಕರಿತೀವಿ. ಪಶ್ಚಿಮ ಘಟ್ಟ ಅದು ಕೂಡ ಒಂದು ಪ್ರಮುಖವಾದಂತ ಒಂದು ಘಟ್ಟ ಇಡೀ ವಿಶ್ವದಲ್ಲೇ, ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ವಿಶ್ವದಲ್ಲೇ ಒಂದು. ಯಾಕೆಂದ್ರೆ ಈ ಪ್ರಾಣಿ ವೈವಿಧ್ಯ ಅಂತ ಹೇಳಿ ಕರಿತೀವಲ್ಲ ನಾವು, ಜೀವ ವೈವಿಧ್ಯ ಅಂತ ಹೇಳಿ, ಅತ್ಯಂತ ಹೆಚ್ಚು ಜೀವ ವೈವಿಧ್ಯ ಇರತಕ್ಕಂತ ಒಂದು ತಾಣ ಪಶ್ಚಿಮ ಘಟ್ಟಗಳು. ಹಂಗಾಗಿ ಇವೆಲ್ಲ ಬಾರಿ ಒಂಥರ ಮುಖ್ಯವಾದಂತಹ ಒಂದು. ನಮ್ಮ ದೇಶದಲ್ಲಿ ನೋಡಿ, ಸಸ್ತನಿ ಅಂತ ಹೇಳಿ ಕರಿತೀವಿ ನಾವು, ಹಾಲ್ ಕೊಡ ಅಂತ ಪ್ರಾಣಿಗಳು ಸಸ್ತನಿ ಅಂತ ಹೇಳಿ ಕರಿತೀವಲ್ಲ, ಇವು ಇಡೀ ವಿಶ್ವದಲ್ಲಿ ನಾವು ಕಂಪೇರ್ ಮಾಡಿದಾಗ 8% ವಿಧವಂತ. ಇನ್ನು ಉಭಯ ವಾಸಿಗಳು ಅಂತ ಕರಿತೀವಿ ನೋಡಿ, ನೀರಿನಾಗ ಭೂಮಿಯಲ್ಲೂ ಇರ್ತದೆ, ಮರಳಲ್ಲೂ ಇರ್ತದೆ, ಮಣ್ಣಲ್ಲೂ ಇರ್ತದೆ, ಕಪ್ಪೆ ಹಾವು ಇಂಥವೆಲ್ಲ ಇರ್ತಾವಲ್ಲ, ಇವು 15% ಅಂತೆ ನಮ್ ದೇಶ. ಹಾಲ್ ಕೊಡೋ ಪ್ರಾಣಿಗಿಂತ ಇವೇ ಜಾಸ್ತಿ, ಇವೇ ಜಾಸ್ತಿ ಅವೆ. ಇನ್ನ ಪಕ್ಷಿಗಳು, ಪಕ್ಷಿ ಹಕ್ಕಿ ಎಂತವಲ್ಲ, ಇವು ವಿಶ್ವದಲ್ಲಿ ಎಷ್ಟವ ಅದ್ರಲ್ಲಿ 6% ನಮ್ ದೇಶದಲ್ಲ, ನಮ್ ದೇಶದಾಗಿರೋದು. ಇನ್ನು ಸರೀಸೃಪ ಅಂತ ಕರಿತೀವಲ್ಲಪ್ಪ, ಸರೀಸೃಪ ಅಂತ ಮೊಟ್ಟೆ ಇಡ ಅಂತ ಪ್ರಾಣಿಗಳು, ಇವು 6% ನಮ್ ದೇಶದಲ್ಲಿ ಅವೆ. ಅವೆ ಇಷ್ಟೊಂದು ದೊಡ್ಡ ಒಂದು ವನ್ಯಜೀವಿಗಳನ್ನ ನಾವೇನು ಹೊಂದಿದೀವೋ ಇದಕ್ಕೆ ಧಕ್ಕೆ ತರಬಾರ್ದು, ಇದನ್ನ ಕಾಪಾಡ್ಕೋಬೇಕು. ಯಾಕೆ ಕಾಪಾಡಬೇಕು ಅಂದ್ರೆ ಅವಕ್ಕೋಸ್ಕರ ಅಲ್ಲ, ಅವತ್ರ ಜೀವ ಉಳಿಸ್ಬೇಕು ಅಂತ ಅಲ್ಲ, ನಾವಿವತ್ ಬದುಕಬೇಕು ಅಂದ್ರೂ ಅವ್ ನಮ್ ಜೊತೆಲಿ ಇರ್ಬೇಕು, ಅವ್ ನಮ್ ಜೊತೆಲಿ ಇರ್ಬೇಕು. ಒಂದು ಕತೆ ಹೇಳ್ತಾರೆ ಶಂಕರಣ್ಣ, ನಮ್ಮ ಮನೆಯಲ್ಲಿ ಈಗೆಲ್ಲ ಸುಮಾರು ನಲ್ಲಿ ಇರ್ತವೆ, ಮೊದ್ಲೆಲ್ಲ ಒಂದೇ ನಲ್ಲಿ ನೀರು ಬರ್ತಾ ಇತ್ತು, ಈಗ ಅಲ್ಲಿ ಅಡುಗೆ ಮನೆಯಲ್ಲೂ ಇರ್ತವೆ, ಬಾತ್ರೂಮ್ ಅಲ್ಲೂ ಇರ್ತವೆ, ಒಂದ್ ಹಾಲಲ್ಲೂ ಒಂದಿರ್ಲಿ ಅಂತ ಇಟ್ಕೊಂಡಿರ್ತಾರೆ, ಈ ಕಡೆ ಕೈ ತಕೊಳಕೊಂದು, ಮಗ ತಕೊಳಕೊಂದು. ನೋಡು, ಈ ನಲ್ಲಿ ತಿರುಗಿಸಿದ ತಕ್ಷಣ ನೀರು ಬರ್ತಾ ಇದೆ ಅಂತ ಅಂತ ಅಂದ್ರೆ ಬೆಟ್ಟದ ಮೇಲೆ ಒಂದು ಹುಲಿ ಇರಬೇಕು ಅಂತ ಹೇಳ್ಬಿಟ್ಟು, ನೀರ್ ಬರ್ತದೆ ಇಲ್ಲ ಅಂತ ಅಂದ್ರೆ ಬರೋದಿಲ್ಲ. ನೋಡು, ನೀರು ಪಸೆ ಅದು ಎಲ್ಲಿಂದ ಬೇಕಾದ್ರೂ ಬರ್ಬೋದು, ಆಯ್ತಾ. ಈಗ ಹುಲಿಯ ಸಂತತಿ ಕಡಿಮೆ ಆದ್ರೆ ಈ ಇವಲ್ಲ ಜಿಂಕೆ ಇಂಥವೆಲ್ಲ ಇದ್ರ ಸಂತತಿ ಜಾಸ್ತಿ ಆಗುತ್ತೆ, ಜಾಸ್ತಿ ಆದಾಗ ಹುಲ್ಲೆಲ್ಲ ಮೇಯ್ಕೊಂಡ್ಬಿಡ್ತವೆ, ಹುಲ್ಲಿಲ್ದಂಗ್ ಮಾಡಿ ನೀರಲ್ಲಿ ಹಿಂಗಿಲ್ಲ ಬುಡಂಗು ಇಲ್ಲ, ಎಲ್ಲ ಹರ್ಕೊಂಡು ಹೋಗ್ತಾರೆ, ಮಾಡ್ಬಿಡ್ತಾರೆ. ಹುಲಿ ಇದ್ರೆ ಒಂದೇ ಒಂದ್ ಹುಲಿ ಇದ್ರೆ ಇವುಗಳ ಸಂಖ್ಯೆ ಕಡಿಮೆ ಆಯ್ತದೆ, ಕಡಿಮೆ ಆಯ್ತದೆ ಅನ್ಕಿಂತಲೂ ಎಷ್ಟಿರ್ಬೇಕು ಅಷ್ಟಿರ್ತದೆ, ಅಷ್ಟಿರ್ತದೆ ಪರಿಸರ ಸಮತೋಲನ ಸಮತೋಲನ ಆಗುತ್ತೆ. ಅದಕ್ಕೋಸ್ಕರವ ಈ ವನ್ಯಜೀವಿಗಳನ್ನ ಇದೊಂದು ಸಣ್ಣ ಉದಾಹರಣೆ ನಾನು ನಿಮಗೆ ಹೇಳಿದ್ದೆ. ಇಲ್ಲಿ ನೀರು ಬರೋದಕ್ಕೆ ಅಲ್ಲೆಲ್ಲ ಬೆಟ್ಟದ ಮೇಲೆ ಹುಲಿ ಸಂಬಂಧ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ. ನೋಡು, ಈ ವನ್ಯಜೀವಿಗಳು ಏನಿದಾವ ಶಂಕರಣ್ಣ, ಇವು ಪರಿಸರವನ್ನ ನಮ್ಮ ಮೀನಕ್ಕೆ ಹೇಳ್ದಂಗೆ ಸಮತೋಲನದ ಲೆವೆಲ್ಲಲ್ಲಿ ಇಡ್ಲಿಕ್ಕೆ ಅವು ಬೇರೆ ಬೇರೆ ಬೇರೆ ಬೇರೆ ತರ ಕೆಲಸ ಮಾಡ್ತಾರೆ. ನಮ್ಗೆ ಅವೆಲ್ಲ ಪೂರ್ತಿ ಗೊತ್ತಾಗೋದಿಲ್ಲ, ನಾನಾಗ್ಲೇ ಹೇಳಿದ್ದು ಒಂದು ಉದಾಹರಣೆ ಸಾಕು ನಮ್ಗೆ. ಆಮೇಲೆ ನೋಡು ಇವೇನೇನು ಕೆಲಸ ಮಾಡ್ತವೆ ಹೆಂಗ್ ಮಾಡ್ತವೆ ಅನ್ನೋದು ಇನ್ನೂ ಅಧ್ಯಯನ ನಡೀತಾ ಇದೆ. ಅಲ್ಲ ಇನ್ನೂ ಸಾಕಷ್ಟು ಮಾಡಿದ್ರು ಗೊತ್ತಾಕಲ್ಲ ನೀನ್ ಹೇಳ್ದಂಗೆ, ನಡೀತಾ ಇರೋದು ದಿಟಾಕಂತಾಗ ಆಯ್ತಾ. ಹಂಗಾಗಿ ಇವೆಲ್ಲ ಇವು ಬೇಕಾಗ್ತವೆ. ಈಗ ಪರಿಸರ ಸಮತೋಲನದಲ್ಲಿ ಇರಬೇಕು ಅಂತ ಅಂತಂದ್ರೆ ಪ್ರತಿಯೊಂದು ಕೂಡ ಇರಬೇಕು. ಈ ಪರಿಸರ ವಿಜ್ಞಾನ, ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಇವು ಕೂಡ ಸಾಕಷ್ಟು ಮಹತ್ವವನ್ನ ಹೊಂದಿದೆ. ಇನ್ನ ಈ ಆರ್ಥಿಕ ಮಹತ್ವವನ್ನು ಕೂಡ ಹೊಂದಿದ್ದಾವೆ. ಈಗ ವನ್ಯಜೀವಿ ಉಳಿಸೋದಕ್ಕೆ ಹಣಕಾಸುಕ್ಕೆ ಸಂಬಂಧ ಅಂತ ಹೇಳಿ ಕೇಳ್ಬಹುದು ಮೇಲ್ನೋಟಕ್ಕೆ. ಅದಕ್ಕೆ ಒಂದು ಉದಾಹರಣೆ, ದಕ್ಷಿಣ ಆಫ್ರಿಕಾ ಅಂತ ಕರಿತೀವಲ್ಲ, ಆ ದಕ್ಷಿಣ ಆಫ್ರಿಕಾದಲ್ಲಿ ಈ ಸಾಕಷ್ಟು ವನ್ಯಜೀವಿ ಧಾಮಗಳಿದಾವೆ, ಅಭಯಾರಣ್ಯಗಳಿದಾವೆ, ವನ್ಯಜೀವಿ ಧಾಮಗಳಿದಾವೆ, ರಾಷ್ಟ್ರೀಯ ಉದ್ಯಾನಗಳಿದಾವೆ. ಇಂಥವನ್ನೇ ಇಟ್ಕೊಂಡು ಅವರು ತಮ್ಮ ಪ್ರವಾಸೋದ್ಯಮನ ಅಭಿವೃದ್ಧಿಪಡಿಸಿದ್ದಾರೆ. ಅಂದ್ರೆ ನೋಡು, ಅದಕ್ಕೋಸ್ಕರ ಅಲ್ಲಿ ಅಧ್ಯಯನಕ್ಕಾಗಿ ಹೋಗ್ಬೋದು, ನೋಡೋದಕ್ಕೋಸ್ಕರ ಹೋಗ್ಬೋದು, ಮನೋರಂಜನೆಗೋಸ್ಕರ ಹೋಗ್ಬೋದು, ಖಂಡಿತ. ಸುಮ್ನೆ ಕಾಳ ಕಳ್ಕೊಂಡ್ ಬರ್ತೀವಿ ಅಂತ ಹೋಗ್ಬೋದು. ಹಿಂಗೆ ಅದನ್ನೇ ಇಟ್ಕೊಂಡು ಒಂದು ನಾವು ಪ್ರವಾಸೋದ್ಯಮ ಅಂತೇಳಿ ಅಭಿವೃದ್ಧಿ ಮಾಡ್ಬೋದು. ಇಲ್ಲಾಗ್ಲೇ ಹೇಳ್ದಂಗೆ ಅದಕ್ಕೆ ಅಧ್ಯಯನ ಮಾಡೋದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಮಹತ್ವ ಇದೆ ಶಂಕರಣ್ಣ. ಅದೇ ರೀತಿ ಜೀವ ವೈವಿಧ್ಯ ಸಂರಕ್ಷಣೆ ಇದು ಮುಖ್ಯವಾಗಿ ಬೇಕಾಗಿರ್ತಂತ ವಿಚಾರ ಆಯ್ತಾ. ಇಂಥವು ಈ ತರದವು ಆದ್ರೆ ಇವತ್ತು ನಾವು ಭೂಮಿ ಮೇಲೆ ಅರಣ್ಯದ ಮೇಲೆ ಹೆಚ್ಚು ಒಂದು ದೌರ್ಜನ್ಯ ಮಾಡ್ತಾ ಇದೀವಿ, ಅದನ್ನ ಕಬಳಿಸ್ತಾ ಇವಕ್ಕೆ ಇವತ್ತು ತೊಂದರೆ ಮಾಡ್ತಾ ಇದೀವಿ, ಅವು ನಮ್ಮಿಂದ ದೂರ ಹೋಗಂಗೂ ಮಾಡ್ತಾ ಇದೀವಿ. ಇದು ಮೊದಲು ನಮ್ ತಪ್ಪು, ಹೌದು ನಷ್ಟ ಇದೆಲ್ಲ ಮಾಡಿ ನಮ್ಗೆ ನಷ್ಟ. ಇನ್ಯಾರಿಗೆ ನಷ್ಟ ಆಗುತ್ತೆ ಮೀನಕ್ಕ? ಅಂದ್ರೆ ಈಗ ಪರಿಸರ ಸಮತೋಲನ ಆಗ್ಲಿಲ್ಲ ಅಂತಂದ್ರೆ ಏನ್ ಬೇಕಾದ್ರೂ ಆಯ್ತದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅದಕ್ಕೆ ನೋಡು, ಮೊನ್ನೆ ದಿವಸ ಯಾರ ಹೇಳ್ತಾ ಇದ್ರು ಕಂಚಕರಣ, ಈಗ ನಮ್ಮಲ್ಲಿ ಈಗ ಸಾಕು ಪ್ರಾಣಿಗಳನ್ನ ನೀನು ಉದಾಹರಣೆ ತಗ, ಸಾಕು ಪ್ರಾಣಿಗಳು ಒಂದಷ್ಟು ಇದಾವೆ, ನಾಯಿ ಬೆಕ್ಕು ಇಂಥವೆಲ್ಲ ಅವೆ. ಇದ್ರಲ್ಲಿ ಯಾವ್ದಾದ್ರು ತಳಿ ಹೇಳು ಅಂತ ಅಂದ್ರೆ ನೀನ್ ಎಷ್ಟು ಹೇಳ್ತೀಯ? ಈಗ ನಾಯಿ ಇಲ್ಲಾದ್ರೆ ಒಂದು ಗೊತ್ತಿರಂಗೆ ಒಂದು 8 ತಳಿ ಹೇಳ್ಬೋದು ಅಲ್ವಾ? ಬೆಕ್ಕಲ್ಲಾದ್ರೆ ಗೊತ್ತಿಲ್ಲ ಬಿಡು, ನಾವು ನೋಡ್ರೆ ಅದು ಬೆಕ್ಕಿನ ಬಣ್ಣ ಹೇಳ್ಬೇಕು, ಅದೇ ಬಣ್ಣ ನೋಡ್ಕೊಂಡು ಹೇಳ್ಬೋದೇ ಹೊರತು ತಳಿಗಳು ಅಷ್ಟು ಸೂಕ್ಷ್ಮವಾಗಿ ತಿಳ್ಕೊಂಡಿರಕಲ್ವಲ್ಲ. ಹಂಗಾಗಿ ಮೀನಾ ಕೇಳ್ದಂಗೆ ಕರಿಬೇಕು, ಬಿಳಿಬೇಕು, ಕೆಂದ್ಬೇಕು, ಹಿಂಗ್ ಹೇಳ್ಬೋದು. ನಾಯಿ ಇಲ್ಲಾದ್ರೆ ಅವೇ ಶೆಪರ್ಡ್ ಅಂತೆ ಅವು ಅಂತ ಹೇಳ್ತಾರಲ್ಲ. ನೋಡೋ ನಮ್ ದೇಶದಲ್ಲಿ ಈ ತಳಿಯನ್ನ ಗುರುತು ಮಾಡ್ಲಿಕ್ಕೆ ಅಂತಲೇ ಒಂದ್ ಸಂಸ್ಥೆ ಐತೆ. ತಳಿ ಎಷ್ಟ್ ತಳಿ ಅವೆ, ಯಾವ ತಳಿ ಅವೆ, ಅದು ಹೊಸದಾಗಿ ಬರ್ತಾ ಇರೋವಾಗ್ಬೋದು, ಹಳೆ ಇರುವಾಗಿರ್ಬೋದು. ಈಗ ತಳಿ ಅಂತ ಅಂದ್ರೆ ನೀನ್ ಸುಮ್ನೆ ಇದೊಂದು ತಳಿ ಅಂತೇಳಿ ಹೇಳಕ್ ಆಗಲ್ಲ, ಯಾರೋ ಒಬ್ರು ಕರ್ಕೊಂಡ್ ಹೋಗ್ಬಿಟ್ಟು. ಅದಕ್ಕೆ ಅದರದೇ ಆದ ಲಕ್ಷಣಗಳಿರ್ಬೇಕು, ಅಧ್ಯಯನ ಆಗ್ಬೇಕು, ಅಧ್ಯಯನ ಮಾಡ್ಕೊಂಡು ಅದನ್ನ ಇದ್ ಮಾಡ್ಬೇಕು. ಅಂದ್ರೆ ಅದು ಇಂಥದೇ ಲಕ್ಷಣಗಳನ್ನ ಹೊಂದಿರದಂತ ಗುರುತಿಸ್ಬೇಕು. ಈಗ ಜನವರಿ 2025ಕ್ಕೆ ಸುಮಾರು ನಮ್ ದೇಶದಲ್ಲಿ ಈ ಸಾಕು ಪ್ರಾಣಿಗಳಿಗೆ ಸಂಬಂಧಪಟ್ಟಂಗೆ 230 ತಳಿ ಗುರುತು ಮಾಡಲಾಗಿದೆ. ಸಾಕು ಪ್ರಾಣಿಗಳು ಅದರಲ್ಲಿ ಈಗ ನಾನು ಹೇಳ್ದಂಗೆ ಬೆಕ್ಕು, ಈ ನಾಯಿ ಎಲ್ಲಾ ತರದವು ಬರ್ತವೆ, ಈಗ ಹಸಿಗೆ ನಾವು ನೋಡಿದ್ರೆ ಹಸುಗಳಿಗೆ ಸಂಬಂಧಪಟ್ಟಂಗೆ 53 ತಳಿ ಹಸಿನಲ್ಲೇ. ಈಗ ನಾವು ಮಲ್ನಾಡ್ ಗಿಡ್ಡ ಅಂತೀವಿ, ಹಳ್ಳಿಕಾರ ಅಂತೀವಿ, ದೇವಣಿ ಅಂತೀವಿ, ಆಯ್ತಾ, ಅಮೃತ್ ಮಹಲ್ ಅಂತೀವಿ, ಕೃಷ್ಣ ವ್ಯಾಲಿ ಅಂತ ಕರಿತೀವಿ. ಇಂಥವು ಇಡೀ ದೇಶದಲ್ಲಿ ಹೇಳ್ತಿರೋದು ನಾನು, ಬರೀ ನಮ್ ಕರ್ನಾಟಕದಲ್ಲ, ದೇಶದಲ್ಲಿ 53 ತಳಿಯ ಗುರುತು ಮಾಡವ್ರೆ. ಅದೇ ತರವ ಎಮ್ಮೆ, ಮುರ್ರಾ ಎಮ್ಮೆ ಅಂತ ಕರಿತಾರೆ. ಆ ತರದವು 21 ತಳಿ ಅವಂತೆ, 21 ತಳಿ. ಇನ್ ಮೇಕೆ ನಮ್ ಕಡೆ ಎಲ್ಲ ನೋಡ್ತೀವಲ್ಲ ನಾವು, ನಾವು ಏನು ಮೇಲ್ನೋಟಕ್ಕೆ ನೋಡ್ತೀವಿ, ಇದೊಂದು ಮ್ಯಾಕೆ ಐತೆ, ಮ್ಯಾಕೆ ಅಂತ ಮಾಡ್ತೀವಿ. 41 ತಳಿ ಅವ ನೋಡ, ಮೇಕೆನಲ್ಲ 41 ತಳಿ. ಇನ್ನು ಕುರಿನಲ್ಲಿ 46 ಅಂತೆ. ನಾವೀಗ ಬನ್ನೂರು ಅನ್ನೋದೊಂದು ಕೇಳ್ಕೊಂಡಿದ್ದೀವಿ, ಸಿಂಧೂರು ಅಷ್ಟೇ, ಇನ್ನು ನಮ್ಮ ಹಾಸನ, ಇಂಥ ಒಂದು 4-5 ತಳಿಗಳು ಕೇಳಿರ್ತೀವಿ. ಆದ್ರೆ ನೋಡು ಮೀನಕ್ಕ, ತಳಿಗಳು ಕಂಡಿಡ್ದವ್ರೆ ಅಂತಂದ್ರೆ. ಆಮೇಲೆ ನೋಡು ಕುದುರೆ, ಕುದುರೆಲಿ 8 ತಳಿ ಅವಂತೆ. ನನಗೆ 3 ತಳಿಗಳು ಗೊತ್ತು, ಬಿಳಿದು ಕೆಂದ ಕರಿಯ ಆಯ್ತಾ. ಅದು ಬಣ್ಣದ ಮೇಲಲ್ಲ, ತಳಿ ಅಂತಂದ್ರೆ ಅದಕ್ಕೆ ಬೇರೆ ಗೊತ್ತಾಯ್ತು. ಅವು ನಾನು ಹೇಳಿದಂಗೆ 8 ಕುದುರೆ ತಳಿ ಅವಂತೆ ಶಂಕರಣ. ಅದೇ ತರ ಒಂಟೆ, 9 ಒಂಟೆ ತಳಿಯವಂತೆ. ನಿಜವಾಗ್ಲೂ ತಿಳ್ಕೊಬೇಕಾದ ವಿಚಾರ ಮೀನಕ್ಕ, ನಾವು ಬರೀ ಬಣ್ಣ ನೋಡ್ಕೊಂಡು ನಗಾಡೋದಲ್ಲ ಅಲ್ವಾ? ಹೌದು. ನನ್ನ ಮಗನೊಂದ್ಸರಿ ಮಾಡ್ತಿರ್ತಾನೆ, ನನಗೆ ರೊಟ್ಟಿ ಬೇಕು ಅಂತ ಹಠ ಮಾಡ್ತಾನೆ ಆಯ್ತಾ. ಯಾವ್ದೋ ಒಂದು ರೊಟ್ಟಿ ಮಾಡ್ಕೊಡ್ತಾರೆ, ಅಕ್ಕಿ ರೊಟ್ಟಿ ಮಾಡ್ಕೊಟ್ರೆ ಇದೆಲ್ಲ ಹೇಳಿದ್ ನಾನು ಬ್ಲಾಕ್ ರೊಟ್ಟಿ ಹೇಳಿದ್ದು ಅಂತ, ರಾಗಿ ರೊಟ್ಟಿ ಮಾಡಿದ ದಿವಸ ನಾನು ವೈಟ್ ರೊಟ್ಟಿ ಹೇಳಿದ್ದು ಅಂತ, ಅಕ್ಕಿ ರೊಟ್ಟಿ ಬೇಕು ಅಂತ. ಅಂದ್ರೆ ಅವನಿಗೆ ನೋಡಿ ತಳಿ ಗುರುತ ಅಂತದ್ದು ಈಗಲೇ ಬಂದೈತೆ ಆಯ್ತಾ. ಅದೇ ತರ ನೋಡು, ಹಂದಿನಲ್ಲಿ 15 ತಳಿ ಮತ್ತೆ ಆಯ್ತಾ. ಕತ್ತೆನಲ್ಲಿ ನಮ್ಗೆ ಒಂದೇ ತಳಿ ಗೊತ್ತಿರೋದು ಕತ್ತೆಲಿ. ಆಯ್ತಾ, ಅದರಲ್ಲಿ ನಾಲ್ಕು ತಳಿ ಇವಂತೆ. ಇನ್ನು ನಾಯಿನಲ್ಲಿ 5 ತಳಿ, ಕೋಳಿನಲ್ಲಿ 20 ತಳಿ ಇವಂತೆ. ನಮಗೆ ಒಂದು 3-4 ಈ ನಾಟಿ ಈ ಪಾರಮು ಅಂತ ತಳಿಯಲ್ಲ, ಪಾರಮ ತಳಿಯಲ್ಲ, ಈ ಕಡಕ್ನಾಥ್ ಗಿರಿರಾಜ್ ಅಂತ ಲಂಗಂತಿ. ಆಮೇಲೆ ಈಗ ಬಾತ್ಕೋಳಿ, ಬಾತ್ಕೋಳಿನಲ್ಲಿ 4 ತರ ಒಂದ್ ಚಕ್ರಣ. ಹಿಂಗೆ ನೋಡು, ಈಗ ಸಾಕಾಣಿಕೆ ಮಾಡ್ತಾ ಇರೋ ಅಂತಹ ನಮ್ಮ ಏನು ಸಾಕು ಪ್ರಾಣಿಗಳವೋ ಇದರಲ್ಲೇ ಇಷ್ಟು ತಳಿಯವೆ ಅಂತ ಅಂದ್ರೆ ಶಂಕರಣ್ಣ, ಇನ್ನು ಉಳಿದಂಗೆ ಬೇರೆ ಇದರಲ್ಲಿ ಎಷ್ಟು ತಳಿ ಇರಬೇಕು, ವನ್ಯಜೀವಿಗಳಲ್ಲಿ ಎಷ್ಟು ತಳಿ ಇರಬೇಕು, ಅದಿನ್ನೂ ನಾವು ಅಧ್ಯಯನ ಮಾಡಿಲ್ಲ, ಏನು ಇಲ್ಲ, ಗಮನನೇ ಹರಿಸಿಲ್ಲ. ಆಯ್ತಾ, ಕರ್ನಾಟಕ ರಾಜ್ಯಕ್ಕೆ ಬಂದ್ರೆ ಶಂಕರಣ್ಣ, ಹಸುಗಳಲ್ಲಿ 6 ತಳಿಯವೆ. ನಾನಾಗ್ಲೇ ಹೇಳಿದ್ನಲ್ಲ, ಹಳ್ಳಿಕಾರು, ಕಿಲಾರು, ಕೃಷ್ಣ ವ್ಯಾಲಿ, ಆಯ್ತಾ, ದೇವಣಿ, ಮಲ್ನಾಡು ಗಿಡ್ಡ, ಇವು 6. ಇನ್ನ ಕರ್ನಾಟಕದಲ್ಲಿ ಬಂದ್ರೆ ಎಮ್ಮೆಗೆ ಸಂಬಂಧಪಟ್ಟಂಗೆ ಒಂದ್ ತಳಿ ಗುರುತು ಮಾಡೋರು, ಧಾರವಾಡದ ಎಮ್ಮೆ. ಧಾರವಾಡ ಸ್ವಲ್ಪ ಬೈತಾ ಇರ್ತಾರ ನೋಡು, ನೀನ್ ಧಾರವಾಡದ ಎಮ್ಮೆ ನೀನು ಅಂತ ಹೇಳ್ಬಿಟ್ಟು ಅಂದ್ರೆ ಮದ್ದ ಇರ್ತಾರಲ್ಲ ಅವ್ರಿಗೆ. ಹಂಗೆ ಧಾರವಾಡದ ಅದೊಂದು. ಇನ್ ಕುರಿನಲ್ಲಿ ಹಾಸನ್ನು ಮತ್ತೆ ಬನ್ನೂರು, ಇವು 2 ತಳಿ. ಆಯ್ತಾ, ಮೇಕೆನಲ್ಲಿ 2 ತಳಿ, ನಾಯಿನಲ್ಲಿ ನಮ್ದು ಗೊತ್ತೇ ಇದೆಯಲ್ಲ ಮುದೋಳ ತಳಿ, ಅದೊಂದು ಬಾರಿ ಫೇಮಸ್. ಇನ್ನ ಕೋಳಿನಲ್ಲಿ ಮಾಮೂಲಿ ನಾವೆಲ್ಲ ನಾಟಿಕೋಳಿ ಅಂತೀವಲ್ಲ, ಅದ ಗ್ಯಾಗಸ್ ಅಂತ ಕರಿತೀವಿ, ಇದೊಂದ್ ತಳಿ. ಹಿಂಗ್ ನೋಡು, ನಮ್ಮ ರಾಜ್ಯದಲ್ಲೇ ಇಷ್ಟವೆ, ದೇಶದಲ್ಲೇ ಇಷ್ಟವೆ ಅಂತದ್ರಲ್ಲಿ ಈ ವನ್ಯ ಪ್ರಾಣಿಗಳು ಎಷ್ಟು ತಳಿ ಇರಬೇಕು ಅಲ್ವಾ, ತುಂಬಾ ಇರ್ತವೆ. ಈಗ ಮನುಷ್ಯ ಸಾಕಾಣಿಕೆ ಮಾಡ್ತಾ ಇರೋದು ಬಾರಿ ಆಯ್ದಂತ ತಳಿಗಳು ಹಂಗಾಗಿ ಸುಮ್ನೆ ನಿಮ್ಗೆ ಒಂದು ಇರ್ಲಿ ಅಂತ ಅನ್ಕೊಂಡು ನೆನಪು ಮಾಡ್ಲಿ ಅಂತ ಹೇಳ್ಬಿಟ್ಟು ಕೊಟ್ಟೆ. ಆಗ್ಲೇ ಹೇಳಿದ್ವಲ್ಲ, ವನ್ಯಜೀವಿ ಸಂರಕ್ಷಣೆ ಅಂತ ಅನ್ಕೊಂಡು, ವನ್ಯಜೀವಿ ಸಂರಕ್ಷಣೆ ಸಂಬಂಧಪಟ್ಟಂಗೆ ಈ ರಾಷ್ಟ್ರೀಯ ಉದ್ಯಾನಗಳು, ಆಯ್ತಾ, ಈ ವನ್ಯ ಮತ್ತೆ ಪ್ರಾಣಿಧಾಮಗಳು, ಪಕ್ಷಿಧಾಮಗಳು ಅಂತ ಅನ್ಕೊಂಡೆಲ್ಲ ಮಾಡವ್ರೆ. ರಂಗನತಿಟ್ಟಲ ಐತಲ್ಲ ಹಂಗೆ ಈಗ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ಬನ್ನೇರಘಟ್ಟ ರಾಷ್ಟ್ರೀಯ ಉದ್ಯಾನವನ, ಆಯ್ತಾ, ಕಾಳಿ ಹುಲಿಧಾಮ, ಬಿಳಿಗಿರಿ ರಂಗಸ್ವಾಮಿ ದೇವಸ್ಥಾನದ ಪ್ರಾಣಿ ವನ್ಯಧಾಮ, ಮುದ್ರಾ ವನ್ಯ ಪ್ರಾಣಿಧಾಮ, ನುಗು ವನ್ಯ ಪ್ರಾಣಿಧಾಮ, ಆದಿ ಚುಂಚನಗಿರಿಯಲ್ಲಿ ನವಿಲ್ಧಾಮ ಐತೆ, ಮೇಲ್ಕೋಟೆನಲ್ಲಿ ವನ್ಯ ಪ್ರಾಣಿಧಾಮ ಇದೆ, ರಂಗನತಿಟ್ಟನಲ್ಲಿ ನೀನ್ ಆಗ್ಲೇ ಹೇಳದಂಗೆ ಪಕ್ಷಿಧಾಮ ಇದೆ, ಕುದುರೆಮುಖದಲ್ಲಿ ಅದು ಒಂದು ರಾಷ್ಟ್ರೀಯ ಉದ್ಯಾನವನ. ಹಿಂಗೆ ಕೆಲವು ಉದ್ಯಾನವನಗಳನ್ನು ಮಾಡ್ಕೊಂಡು, ಧಾಮಗಳನ್ನು ಮಾಡ್ಕೊಂಡು ಸಂರಕ್ಷಣೆ ಅಂತಂದ್ರೆ ಅವ್ರಿಗೆ ಗೊತ್ತು, ಇದ್ರದ್ದು ಇಂಪಾರ್ಟೆನ್ಸ್ ಏನು, ಮಹತ್ವ ಏನು ಅಂತ ಗೊತ್ತು. ಆ ಕಾರಣಕ್ಕೆ ಇವನ್ನೆಲ್ಲ ಸಂರಕ್ಷಣೆ ಮಾಡ್ಬೇಕು ಶಂಕರಣ್ಣ. ಇದಕ್ಕೆ ಸಂಬಂಧಪಟ್ಟಂಗೆ ವಾರ ಪೂರ್ತಿ ಕಾರ್ಯಕ್ರಮ ನಡೀತಾ ಇರ್ತದೆ. ಇದು ನಮ್ಮಂತರಲ್ಲಿ ಜಾಗೃತಿ ಮೂಡಿಸೋದ್ಕಿಂತಲೂ ಮಕ್ಕಳಲ್ಲಿ ಜಾಗೃತಿ ಮೂಡಿಸಬೇಕು, ಆಯ್ತಾ, ಅವರಲ್ಲಿ ಜಾಗೃತಿ ಮೂಡಿಸಿದ್ರೆ ಅದು ಮುಂದಕ್ಕೆ ಹಂಗೆ ಬೆಳ್ಕೊಂಡು ನಮ್ಮ ಮುಂದಿನ ಪೀಳಿಗೆಗೆ ಇದನ್ನೆಲ್ಲ ಸರಿಯಾಗಿ ತಿಳಿಸಿದ್ರೆ ಅಲ್ಲಿ ಈಗ ಒಂದು ರೀತಿ ಸಂರಕ್ಷಣೆ ಆದಂಗ ಆಯ್ತದೆ, ಇವ್ರಿಗೆ ತಿಳುವಳಿಕೆ ಬಂದಂಗ ಆಯ್ತದೆ ಅಂತ ಹೇಳ್ತೀಯ. ಈಗ ಸರಿ ಅಣ್ಣಯ್ಯ, ನೀನು ಹೇಳ್ತಾ ಹೇಳ್ತಾ ಹೇಳ್ತಾ ಹೇಳ್ತಾ ನನಗೆ ಇನ್ನು ಮಾತಿ ಕೂರಕ್ಕೆ ಅಂತ ಆಸೆ. ಇಲ್ಲ, ಯಾವ ಮಾತಿ ಕೂರಕ್ ಆಸೆ ಅಂತ ನಿದ್ದೆಯಾಗಿ ಬಂದತ್ತು. ಆದ್ರೆ ನೀನು ಆಗ್ಲೇ ಆ ಬಿಸಿ ಬಿಸಿ ಕಾಫಿ ಆ ಗಾಜಿನ ದೊಟ್ಟಲ್ಲಿ ಇಟ್ಕೊಂಡು ಹಂಗೆ ಕೂತವನು, ತಣ್ಣಗಾಗೋಯ್ತು, ಮೀನಕ ಬೇರೆ ವೆರೈಟಿ ಮಾಡ್ತೀನಿ ಅಂತಂದ್ಲು. ಶಂಕರಣ್ಣ, ಇವತ್ತು ಅಣ್ಣನ ಹತ್ರನೇ ಕಾಫಿ ಮಾಡಿಸ್ಕೊಂಡು ಕುಡಿಯುವ. ಕಾಫಿಯಾ ನಾನು ಮಾಡ್ತೀನಿ ಶಂಕರಣ್ಣ, ಹಂಗೆ ಹಬ್ಬಕ್ಕೆ ಮಾಡಿದ್ದವು ಕರ್ಜಿಕಾಯಿ ವಡೆ ಚಕ್ಲಿ ಎಲ್ಲ ಉಳಿದವೆ, ಚೆನ್ನಾಗವೆ ಅಲ್ಲವ. ಅಂದ್ರೆ ಡಬ್ದಲ್ಲಿ ಮುಚ್ಚಿಟ್ಟಿದ್ರೆ ನಂಗೆ ಗರಿ ಗರಿ ಅನ್ನ ಕೊಡು, ಇಲ್ಲಂತಂದ್ರೆ ನಂಗೆ ಏನು ಕೊಡ್ಬೇಡ. ಅಯ್ಯೋ ನನಗೆ ಗೊತ್ತಿಲ್ಲ ಶಂಕರಣ್ಣ ಹೆಂಗಿಡ್ಬೇಕು ಅಂತ ಅನ್ಕೊಂಡು ಏನ್ ಹಂಗೆ ಕಟುಂಬ ಅಂತವೆ, ಕಟುಂಬ ಅನ್ಸ್ಕೊಂಡು ಬಿಸಿ ಬಿಸಿ ಕಾಫಿ ಹೀರ್ಕೊಂಡು ಹೋಯ್ತೀನಿ. ನೀನ್ ಬೇಗ ಬೇಗನೆ ಕಾಫಿ ಮಾಡ್ಕಬ್ಬ ಮೀನಕ್ಕ, ನಡಿಯೋಳಿಕೆ ನಡಿ ನಡಿ. ಇದುವರೆಗೂ ಅರಳಿಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆಯನ್ನ ಕೇಳಿದಿರಿ. ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ. ಕಾರ್ಯಕ್ರಮದ ಕಡೆಯಲ್ಲಿ ಹಂಸಲೇಖ ಅವರ ಸಂಗೀತವಿರುವ ಸ್ವಾತಿ ಚಿತ್ರದ ಗೀತೆಯನ್ನು ಕೇಳೋಣ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯವಿರುವ ಈ ಗೀತೆಯನ್ನು ಹಾಡಿದ್ದಾರೆ ಚಿತ್ರಾ.